ರೈತ ಬಾಂಧವರೇ, ಈಗ ಕೇಳಿ ಅಡಿಕೆ ಹಾಗೂ ಪಪ್ಪಾಯಿ ಕೃಷಿಯ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಶಿವಣ್ಣ ಹೆಚ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕರಾದಂತಹ ಎಚ್ ಶಿವಣ್ಣ ಅವ್ರನ್ನ ಮಾತಾಡಿಸ್ತಾ ಇದ್ವಿ. ಅವರು ತಮ್ಮ ಒಂದು ಕೃಷಿಯಲ್ಲಿ ಲಾಭದಾಯಕವಾಗಿ ಈ ಒಂದು ಅಡಿಕೆ ಮತ್ತು ಪಪ್ಪಾಯಿ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದಾರೆ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳನ್ನ ಇವತ್ತು ಅವರಿಂದಲೇ ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಶಿವಣ್ಣ ಅವರೇ. ನಮಸ್ತೆ ಸರ್. ಶಿವಣ್ಣ ಅವರು ಹೇಳಿ, ಈ ಕೃಷಿ ಬದುಕು ಅಂತಂದ್ರೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದೀರಾ? ಈಗ ಒಂದು 15 ವರ್ಷಕ್ಕೆ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಪ್ರಾರಂಭದಲ್ಲಿ ಕೃಷಿಗೆ ಬಂದಾಗ ನೀವು ಯಾವ ಬೆಳೆಗಳನ್ನ ಬೆಳೆದ್ರೆ ಪ್ರಾರಂಭದಲ್ಲಿ? ಮೊದಲೆಲ್ಲ ಪಪ್ಪಾಯಿ, ನೆಕ್ಸ್ಟ್ ಕಬ್ಬು ಬೆಳೆದ್ವಿ ಒಂದು 4 ವರ್ಷ, ನೆಕ್ಸ್ಟ್ ಈಗ ಮತ್ತೆ ಪಪ್ಪಾಯಿ ಅಡಿಕೆ ಹಾಕಿವಿ, ಬೆದ್ದಿಗೆನ ಮೆಕ್ಕೆಜೋಳ ಬೆಳಿತೀವಿ. ಈಗ ಒಟ್ಟಾರೆ ನಿಮ್ದು ಎಷ್ಟು ಎಕರೆ ಕೃಷಿ ಜಮೀನು ಇದೆ? ಕೃಷಿ ಜಮೀನು ಒಂದು 9 ಎಕರೆ ಐತೆ ಸರ್. ಒಂದು 5 ಎಕರೆ ಲೀಸ್ಗೆ ಹಾಕಿದ್ವಿ. ಈಗ 9 ಎಕರೆ ಒಳಗಡೆ ಎಷ್ಟು ಎಕರೆ ನೀರಾವರಿ ಬರುತ್ತೆ, ಎಷ್ಟು ಎಕರೆ ಕೃಷಿಗೆ ಬರುತ್ತೆ? ಒಂದು 4 ಎಕರೆ ನೀರಾವರಿ ಐತೆ, ಒಂದು 5 ಎಕರೆ ಬದಲೈತೆ ಸರ್. ಈಗ ನೀರಾವರಿ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮಗೆ? ನೀರಾವರಿ ಮಾಡ್ಬೇಕು ಯಾಕೆ ಅನಿಸ್ತಪ್ಪ ಅಂದ್ರೆ, ಕೆಲವು ಟೈಮ್ನಾಗ ಅಲ್ಪ ಸಂಖ್ಯೆ ಮಳೆ ಆತಲ್ಲ, ನೀರಾವರಿ ಇದ್ದು ಚೆನ್ನಾಗಿ ಬೆಳಿಬೋದು, ತರಕಾರಿ ಅದು ಬೆಳ್ಕೊಬೋದು, ತೋಟ ಮಾಡ್ಕೊಬೋದು ಅಂತೇಳಿ ಅನಿಸ್ತು. ಅಪ್ಪಾಜಿಯವ್ರು ಮಾಡಿದ್ರು ಈಗಲೇ 25 ವರ್ಷ ಕೆಳ ನೀರಾವರಿ, ಈಚೀಚಿ ನಾವು ಒಂದು 5-6 ಬಾರ್ ಹೊಡ್ಸ್ಕೊಂಡಿವಿ. ನೀವು ಎಷ್ಟೇ ವಯಸ್ಸಿನಿಂದ ಈ ಕೃಷಿಗೆ ಬಂದರೆ? ನಾವು 20 ವರ್ಷದಿಂದ ಬಂದಿವಿ ಸರ್. ಈಗಲೇ ಹೆಚ್ಕೊಂಬಂದು 15-14 ವರ್ಷ ಕೃಷಿ ಇಳ್ಕೊಂಡು ನಾವೇ. ಈಗ ಕೃಷಿಗೆ ಬರೋದಕ್ಕಿಂತ ಮುಂಚೆ ಅಂದರೆ ನಿಮ್ಮ ಒಂದು ಬಾಲ್ಯದಲ್ಲಿ ವಿದ್ಯಾಭ್ಯಾಸ ಈ ಥರ ಮಾಡಲಿಲ್ವ? ಮಾಡಿದ್ದು, ವಿದ್ಯಾಭ್ಯಾಸ ಮಾಡಿದ್ದು ಸರ್. SLC ಕ್ಲೋಸ್ ಆತ, ಮುಂದೆ ಓದೋದು ತಂದೆ ತಾಯಿ ಓದಲಿಲ್ಲ, ಓದಿದ್ರೆ ಪಾಠ ಅಂತ ಈಗ ಅನಿಸ್ತತೆ. ಹಂಗಾಗಿ ಏನು ಮಾಡೋಕ್ಕಲ್ಲ, ಅದೇ ಕೃಷಿ ಮಾಡ್ಕೊಂತ ಇದ್ದೀವಿ ಸರ್ ನಾವು. ಯಾಕೆ ಇವತ್ತಿನ ದಿನದಲ್ಲಿ ವಿದ್ಯಾಭ್ಯಾಸ ಮಾಡಿದರೆ ಚೆನ್ನಾಗಿತ್ತು ಅಂತ ಯಾಕೆ ಅನಿಸುತ್ತೆ? ಈ ಒಂದೊಂದು ಟೈಮ್ನಾಗೆ ನಾ ಬೆಳೆದಂಥ ಬೆಳೆ ಕೈಗೆ ಸಿಗಲಪ್ಪ ಅಂದರೆ ಒಂದೊಂದು ಟೈಮ್ನಾಗ ಬೇಜಾರಾಗಿ, ಓದಿದ್ರೆ ಪಾಠತಲ್ಲ ಈ ಒಕ್ಕಲ್ತನ ಮಾಡಿ ಯಾರು ದುಡ್ಡು ಮಾಡೋಕ್ಕಲ್ಲ ಅನ್ನೋ ಟೈಮ್ ಬೇಜಾರಾಗತ್ತೆ. ಒಂದೊಂದು ಟೈಮ್ನಾಗೆ ನಾ ಮಾಡಿದಂಥ ಬೆಳೆಗೆ ಸರಿಯಾದ ರೇಟ್ ಸಿಕ್ಕರೆ ಪರವಾಗಿಲ್ಲ, ಚೆನ್ನಾಗಿ ಜೀವನ ಅನಿಸ್ತತೆ. ಒಂದೊಂದು ಟೈಮ್ನಾಗೆ ಆ ಥರ ಅನಿಸುತ್ತೆ. ಈಗ ನೀವು ಅಡಿಕೆ ಹಾಕಿದ್ರಿ, ಪಪ್ಪಾಯಿ ಹಾಕಿದ್ರಿ, ಒಳ್ಳೆ ರೇಟ್ ಇದೆಯಲ್ಲ ಅದಕ್ಕೆ? ರೇಟ್ ಐತೆ, ಸಿಗಂ ಪರವಾಗಿಲ್ಲ, ಮಳೆಗಾಲ ಇದ್ದಲ್ಲ ಇಷ್ಟು ಸಹ, ಹಂಗಾಗಿ ತೊಂದರೆ ಚೆನ್ನಾಗೈತೆ ಮಳೆಗಾಲ. ಇಂಥ ಮಳೆಗಾಲ ಆದರೆ ಏನು ತೊಂದರೆ ಏನಿಲ್ಲ ಬೆಳೆಯೋಕ್ಕೇನು. ಈಗ 2 ವರ್ಷ ಕೆಳಗೆ ಮಳೆ ಇದ್ದಿಲ್ಲ ಅಂದ್ರೆ ಅವಾಗ ನಿಮ್ಗೆ ಏನು ನಷ್ಟ ಆಯಿತು ಕೃಷಿಯಲ್ಲಿ? ಕೃಷಿಯಲ್ಲಿ ಬಂದ್ರಂಥ ಬೆಳೆ ಅಡಿಕೆ ಎಲ್ಲ ಭಾಳ ಲಾಸ್ ಆಯ್ತು, ನೀರಿದ್ದಿಲ್ಲ ಭೂಮಿ ಬೋರ್ಗಳಾಗೆ, ಅಥವಾ ಟ್ಯಾಂಕರ್ ಇಟ್ಟು ಹೊಡೆದ್ವಿ ಕೆಲವು ವರ್ಷ. ಈ ಪರವಾಗಿಲ್ಲ, ಈಗ 2 ವರ್ಷಕ್ಕೆ ನೀರು ಚೆನ್ನಾಗಿ ಹೊಡಿತಾ ಇದೆ. ಈಗ ಒಟ್ಟಾರೆ 8 ಎಕರೆ ಅಡಿಕೆ ಹಾಕಿದ್ರ ನೀವು? ಈಗ ಒಂದು 4 ಎಕರೆ ಐತೆ. ಈಗ ಅಡಿಕೆ ಅಂತಂದ್ರೆ ಸುಮಾರು ಈಗ ಹಾಕಿ 2 ವರ್ಷ ಆಯ್ತಲ್ಲಣ್ಣ? ಒಂದು 2 ಎಕರೆ ಅದು ಈಗ ಒಂದು 20-21 ವರ್ಷ ಆಗೈತೆ. ಇನ್ನೊಂದು 2 ಎಕರೆ ಅದು ಈಗ ರೀಸೆಂಟಾಗಿ 1.5 ತಿಂಗಳು ಆಗೈತೆ. ಈಗ ಪ್ರಾರಂಭದಲ್ಲಿ 2 ಎಕರೆ ಹಾಕಿದ್ರಪ್ಪ ನೀವು ಅಡಿಕೆಯನ್ನು, ಈಗ ಮತ್ತೆ ಅಷ್ಟೇ ಉಳಿಸ್ಕೊಳ್ಬೋದು ಐತಲ್ಲ, ಮತ್ತೆ ಹಾಕ್ಬೇಕಂತ ಯಾಕೆ ಮನಸ್ಸು ಮಾಡಿದ್ರ? ನೀರಿದ್ವ ಹಾಕ್ಬೇಕು ಬೆಳಿಬೇಕು ಅಂತ ಇದ್ರ ಮ್ಯಾಗೆ ಹಾಕಿದ್ವಿ. ಈಗ 4 ಎಕರೆ ನೀವು ಅಡಿಕೆ ಬೆಳಿತಾ ಇದ್ವಿ ಅಂದರೆ ಎಷ್ಟು ಕೊಳವೆ ಬಾವಿ ಹಾಕ್ಸಿದ್ರ? 4 ಎಕರೆ ಅಂದ್ರೆ ಹೆಚ್ಕೊಂಬ ಹಳೆವು, ಈಗ ನಾವು ಸೇರಿ ಒಂದು ಹೆಚ್ಕೊಂಬ ಒಂದು 20 ಅದಾವ. ಎಷ್ಟೊಂದು ಕೊಳವೆ ಬಾವಿ ಹಾಕ್ಸಿದ್ರೆ ನಿಮ್ಗೆ? ಅದಾವ, ಈಗ ರನ್ನಿಂಗ್ ಇರೋದು ಒಂದು 4 ಬಾರ್ ಅದಾವ. ಈಗ ಸಾಕಷ್ಟು ಮಳೆಗಾಲ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, 1 ವರ್ಷ ಮಳೆ ಬರುತ್ತೆ, 1 ವರ್ಷ ಮಳೆ ಬರಲ್ಲ ಅಂತ ಹೇಳಿದ್ರ, ಈಗ ಮಳೆ ಬಂದಂಥ ಸಂದರ್ಭದಲ್ಲಿ ಅಂದರೆ ಬಿದ್ದಂಥ ಮಳೆ ನೀರು ನಿಮ್ಮ ಜಮೀನಲ್ಲಿ ಇಂಗುವಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಅಥವಾ ಇಂಗುಗುಂಡಿ ಅಥವಾ ಈ ಥರ ಏನಾದರೂ ಮಾಡ್ಕೊಂಡಿದ್ರೆ? ಅದಾವ ಸರ್, ಕೃಷಿ ಹೊಂಡ ಐತೆ, 11 ಮೀಟರ್ ಐತೆ ಹಳ್ಳಿ ಐತೆ, ಅಲ್ಲಿ ಹಳ್ಳಿದಿಂದ ಬರೋಂಥ ನೀರು ನಮ್ಮ ಹೊಲದಾಗ ಕೃಷಿ ಹೊಂಡದ ನಿಂತು ಮುಂದೆ ಹೋಗೋ ನೀರು, ಮತ್ತು ನಮ್ಮ ಜಮೀನಾಗ ಏರಿ ಹಾಕ್ಸಿವಿ, ಎತ್ತ ಸುದ್ದಿ ಬಂದು ನೀರು ಒಂದು 4-5 ಅಡಿ ನಿಂತೆ ನೀರು ಕಡಿಗೆ ಹೋಗ್ಬೇಕು. ಆ ಥರ ಮಾಡಿದ್ವಿ ಅಂದರೆ ಸುತ್ತಲೂ ಬದ ನಿರ್ಮಾಣ ಮಾಡಿದ್ವಿ, ಬದ ನಿರ್ಮಾಣ ಹೊಲ ಸುತ್ತಲೂ ಐತೆ, ಕೃಷಿ ಹೊಂಡನೂ ಐತೆ ಜೊತೆಗೆ. ಈಗ ಕೃಷಿ ಹೊಂಡದಲ್ಲಿ ನೀರು ಸ್ಟಾಕ್ ಆಗುತ್ತಲ್ಲ ಮಳೆಗಾಲದಲ್ಲಿ, ಆ ನೀರು ಎಷ್ಟು ದಿನ ತನಕ ಇರುತ್ತೆ? ಅದು ಮಳೆ ಒಂದ್ಸರಿ ತುಂಬತ್ತಪ್ಪ ಅಂದ್ರೆ ಒಂದು ಅದು ಮಳೆ ನೆಲಲ್ಲ, ಹಂಗಾಗಿ ಬಳಸ ನೀರಲ್ಲ, ಒಂದು ತಿಂಗಳು ಹಂಗಿರುತ್ತೆ ಸರ್. ಈಗ ಮಳೆ ಹೋದಾಗ ಏನಾದರೂ ಕೃಷಿ ಜಮೀನಿಗೆ ಏನಾದರೂ ಬಳಕೆ ಮಾಡ್ತೀರಾ ಕೃಷಿ ಹೊಂಡದ ನೀರನ್ನು? ಹ್ಞೂ ಸರ್, ಮಾಡ್ತೀವಿ. ಮಳೆ ಹೋದ ಟೈಮ್ನಾಗೆ ಪಂಪ್ ಸೆಟ್ ಇಟ್ಟು ಹೊಡಿತೀವಿ, ಅಡಿಕೆ ತೋಟ ಕೊಡಿತೀವಿ, ಈಗ ಮಳೆ ಹೋದ ಟೈಮ್ನಾಗೆ ತರಕಾರಿ ಒಕ್ಕಲ್ ಹೊಡ್ಕೊಂತೀವಿ, ಜೋಳ ಕೊಡ್ಕೊಂತೀವಿ. ಈಗ ಸುತ್ತಲೂ ಬದು ನಿರ್ಮಾಣ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಆ ಬದುಗಳಲ್ಲಿ ಏನಾದರೂ ಅರಣ್ಯ ಸಸಿಗಳು ನಾಟಿ ಮಾಡಿದ್ರೆ? ಸಿಲ್ವರ ತ್ಯಾಗ ಸಸಿ ಅದಾವೆ ಸರ್, 100 ಸಿಲ್ವರ್ ಅದಾವೆ, ಒಂದು 25 ತ್ಯಾಗದವ ಅದಾವೆ. ಯಾಕೆ ಅನಿಸ್ತು ನಿಮಗೆ ಆ ಥರ ಅರಣ್ಯ ಸಸಿಗಳನ್ನ ನಾಟಿ ಮಾಡಬೇಕಂತ? ಕೆಲವು ಹೇಳ್ತಾ ಪರಿಸರ ಮರದಿಂದ ಮಳೆ ಆಕರ್ಷಣೆ ಮಾಡುತ್ತೆ ಅಂತೇಳಿ, ಅದರಿಂದ ಮರ ಇದ್ರೆ ಪಾಡ ಅಂತೇಳಿ ನಾವು ಗಿಡಗಳನ್ನ ನೆಟ್ಟಿವಿ ಸರ್. ಈಗ ಪರಿಸರದ ದೃಷ್ಟಿಯಿಂದ ಮಳೆ ದೃಷ್ಟಿಯಿಂದ ಅಷ್ಟೇ ಅಲ್ಲ, ಅಂದರೆ ನಿಮ್ಮ ಒಂದು ಸಾಕಷ್ಟು ಮಳೆಗಾಲ ಆದಂಥ ಸಂದರ್ಭದಲ್ಲಿ ನಿಮ್ಮ ಮಣ್ಣು ಅಂದರೆ ಭೂಮಿಯ ಮಣ್ಣು ಕೊಚ್ಕೊಂಡು ಹೋಗೋದನ್ನ ತಡೆ ಹಿಡಿತಲ್ವಾ? ಏರಿ ಮೇಲೆ ಮರಗಳಿದ್ರೆ ಬೇರೆ ಹಿಡ್ಕೊಂಡು ಏರಿ ಕೊಚ್ಚಲ್ಲ, ಏರಿ ಸೊಡ್ಲಾಗಲ್ಲ, ಹಂಗಾಗಿ ನೀರು ಬಿಟ್ಕೊಡಲ್ಲ, ಏರಿ ಗಟ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೂ ಆಗ್ತಾರೆ. ಒಂದು ಕಡೆ ನೋಡಿದರೆ ತಮ್ಮ ಭೂಮಿಯ ಒಂದು ಮಣ್ಣನ್ನು ಸಂರಕ್ಷಣೆ ಮಾಡಿದಂಗಾಗುತ್ತೆ. ಹಾಂ, ಮಾಡುತ್ತೆ ಸರ್. ಈಗ ಅಡಿಕೆ ಹಾಕಿ 20 ವರ್ಷದ ಆಯ್ತು ಅಂತ ಹೇಳಿದ್ರಲ್ಲ, ಒಂದು 2 ಎಕರೆನ ಅಂದರೆ ಅವತ್ತಿನ ದಿನದಲ್ಲಿ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದರೆ? ಗೋಟು ತಂದು ಅಡಿಕೆ ಇದ್ದು. ಈಗ ಗೋಟು ಅಂತಂದರೆ ಗುಣಮಟ್ಟದ ಗೋಟು ಅಂದರೆ ಯಾವ ಥರ ಗೋಟು ತಂದರೆ ಉತ್ತಮ ಅಂತ ಹೇಳ್ತೀರಾ ಶಿವಣ್ಣ ಅವರೇ? ಒಂದು 45 ತೋಟದ್ದು ಹಳೆ ತೋಟದ್ದು ಗೋಡ್ ತಂದು 6 ಎಕರೆ ಪಾಡು ಸರ್. ಈಗ ಎರಡನೇ ಅಂತ ನೀವು ಅಡಿಕೆ ಹಾಕಿದ್ರಲ್ಲ ಮತ್ತೆ 2 ಎಕರೆಗೆ, ಅವಾಗ ಇಲ್ಲಿಂದ ತಂದ್ರೆ ಗೋಟು ಸಸಿ ತಂದಿದ್ವಿ ಸರ್, ಶಿವಮೊಗ್ಗದ ಚೆನ್ನಗಿರಿ ಕಡೆ ಒಂದು ಹಳ್ಳಿಗೆ 2 ಹಳ್ಳಿ ತಂದಿದ್ವಿ. ಈಗ ಸಸಿ ತಂದೆ ನಾಟಿ ಮಾಡಿದ್ರ ನೀವು? ಹಾಂ, ಸಸಿ ತಂದೆ ನಾಟಿ ಮಾಡಿವಿ. ಈಗ ಮೊದಲು ತೋಟ ಮಾಡಿದ್ರಲ್ಲ ಅದ್ದ ಯಾವ್ದಲ್ಲಿ ನಾಟಿ ಮಾಡಿದ್ರ, ಈಗ ಎರಡನೇ ಸಲ ತೋಟ ಮಾಡಿರೋದು ಯಾವ್ದಲ್ಲಿ ನಾಟಿ ಮಾಡಿದ್ರ? ಮೊದಲು ನಾಟಿ ಮಾಡಿರೋ ತೋಟ 8x8 ದಾಯ ಮಾಡಿವಿ. ಈಗ ಮಾಡಿರೋ ದಾಯ 7x1 8x ಒಂದ್ ಸೈಡ್ 8x ಒಂದ್ ಸೈಡ್ 7x1. ಯಾಕೆ ಬದಲಾವಣೆ ಆಯ್ತಲ್ಲಿ? ಯಾಕೆ ಬದಲಾವಣೆ ಆಯ್ತು ಅಂದ್ರೆ ಸ್ವಲ್ಪ ಗೊಬ್ಬರ ಪೊಬ್ಬರ ಏಕೆನಕ ಅನುಕೂಲ ಆಗತ್ತೆ, ಒಂದ್ ಸೈಡ್ ಬಿಸಿಲು ಜಾಸ್ತಿ ಬೀಳುತ್ತೆ ಅಂತ ಹೇಳಿ 7x8 ದಾಯ ಮಾಡ್ಕೊಂಡು. ಈಗ ಮೊದಲು 8x8 ದಾಯ ಮಾಡಿದ್ರ, ಈಗ 7x8 ಅಂದ್ರೆ ಒಂದಡಿ ಯಾಕೆ ಕಡಿಮೆ ಮಾಡಿದ್ರ ನೀವು? ಬಿಸಿಲು ಜಾಸ್ತಿ ಬೀಳುತ್ತೆ ಅಂತೇಳಿ ಒಂದಡಿ ಕಮ್ಮಿ ಮಾಡ್ಕೊಂಡಿವಿ. ಈಗ ಅಡಿಕೆಗೆ ನೀರಿನ ನಿರ್ವಹಣೆ ಅಂತಂದ್ರೆ ಯಾವ ರೀತಿ ಮಾಡ್ತೀರ ನೀವು? ನೀರಿನ ನಿರ್ವಹಣೆ ಅಂದ್ರೆ ಹನಿ ನೀರಾವರಿ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿವಿ, ಹಂಗ ನೀರಿನ ಸ್ವಲ್ಪ ಅತಿಮಿತ ಬೆಳೆಸಬಹುದು. ಈಗ ಮೊದಲೆಲ್ಲ ಏನಾದರೂ ಡ್ರಿಪ್ನ ವ್ಯವಸ್ಥೆ ಮಾಡಿದ್ರೆ ಈಗ ಕಾಲುವೆ ಮುಖಾಂತರ ನೀರು ಹಾಯಿಸ್ತಿದ್ರೆ? ಮೊದಲೆಲ್ಲ ಹಳೆ ತೋಟಕ್ಕೆ ಒಂದು 5 ವರ್ಷ ಹಂಗೆ ಆ ನೀರು ಕಟ್ತಿದ್ವಿ, ಆಮ್ಯಾಕೆ ಇಚ್ಚಿಚ್ಚಿಗೆ ನೀರು ಕಮ್ಮಿ ಆದಂಗೆಲ್ಲ ಡ್ರಿಪ್ ಮಾಡ್ಕೊಂಡ್ವಿ, ಮತ್ತು ಈಗ ರೀಸೆಂಟಾಗಿ ಕಟ್ಟಿರೋ ಗಿಡಕ್ಕೂ ಡ್ರಿಪ್ ಮಾಡಿ ಅಡಿಕೆಡೆ ಕಟ್ಟಿರೋದು. ಈಗ ಬೇಸಿಗೆಗೆ 1 ಟೈಮ್ 2 ಟೈಮು ತುಂಬಿತವಾಗಿ ಆಯ್ ನೀರು ಬಿಟ್ಟರೆ ಉತ್ತಮ ಅಂತ ಹೇಳ್ತಾರೆ, ಅಂದರೆ ಆ ಪದ್ಧತಿ ನೀವು ಅನುಸರಿಸ್ತೀರ? ಹಾಂ, ಮಾಡ್ತಾ ಇದ್ದೀವಿ ಸರ್. ಈಗ ಡ್ರಿಪ್ಗೆ ತಿರುತ್ತೀವಿ ಮತ್ತು ಆಯ್ ನೀರು ಕಟ್ತಾ ಇದ್ದೀವಿ ತನೂರ್ತ ಭೂಮಿ ಅಂತೇಳಿ. ಅಂದರೆ ಹೆಚ್ಚು ನೀರು ಬೇಕಾಗುತ್ತೆ ಅವಾಗ? ಬೇಸಿಗೆ ಬೇಕು ಸರ್, ನೀರು ಎಷ್ಟು ಬಿಟ್ಟರು ಸಾಲದು ಬೇಸಿಗೆಗೆ. ಈಗ ಕಳೆಗಳು ಅವೆಲ್ಲ ಬರ್ತಾವಪ್ಪ ಅಡಿಕೆ ಒಂದು ತೋಟದಲ್ಲಿ, ಅವಾಗ ಕಳೆಗಳನ್ನ ಯಾವ ರೀತಿ ನಿರ್ವಹಣೆ ಮಾಡ್ತೀರ ನೀವು? ತೋಟದಾಗ ಏನು ಅಂತ ಕಳೆ ಅಂಬರಲ್ಲ, ಗಿಡವನ್ನು ಬರ್ತವೆ, ಗಿಡವನ್ನು ಕಿತ್ತಾಕ್ತೀವಿ. ಇನ್ನೇನು ಹುಲ್ಲುದ್ದು ದನದ ನಮ್ಮವು, ದನ ಒಂದೊಂದು ಸಾಯಂಕಾಲ 1 ಗಂಟೆ ಮೇಯಿಸ್ತೀವಿ. ಈಗೆಲ್ಲ ಅಡಿಕೆ ತೋಟದಲ್ಲೆಲ್ಲ ದನಕರುಗಳನ್ನ ಬಿಟ್ಟರೆ ಅಲ್ಲಿ ತುಳಿದು ಡ್ರಿಪ್ ಎಲ್ಲ ಹಾಳಾಗ್ತವೆ, ಭೂಮಿ ಗಡಸಾಗುತ್ತೆ ಅಂತಾರೆ. ಇಲ್ಲ, ಹಂಗೇನಿಲ್ಲ, ನಾವು ಡೈಲಿ ಬಿಡಲ್ಲ, ಏನು 1-2 ದನ 1 ಗಂಟೆ ಹಿಂಗೆ ಕೈ ಹಿಡ್ಕೊಂಡು ಆಡಿಸ್ತೀವಿ ಅಷ್ಟೇ. ಮತ್ತು ದನ 24 ಗಂಟೆ ದನ ಏನು ಬಿಡಲ್ಲ, ತೋಟದ ಬಿಟ್ಟರೆ ಗಟ್ಟಿ ಆಗತ್ತೆ, ನೀರು ಕುಡಿಯೋಲ್ಲ, ಭೂಮಿ ಪೆಡಸ್ ಬರ್ತದೆ, ಹಂಗಾಗಿ ದನ ಏನು ಜಾಸ್ತಿ ತುಳಿತ ಮಾಡಲ್ಲ. ಈ ಬೇಸಿಗೆ ಟೈಮ್ ಬಂದಪ್ಪ ದನ ಬಿಡಲ್ಲ, ನಾವು ಕಟ್ಟಿ ಹಾಕಿ ಕುಡ್ಗೋಲ್ ತಗೊಂಡು ಕೊರೆದಾಕ್ತಿವಲ್ಲ, ದನಗಳೇ ಮತ್ತೆ ಮುಂಗಾರಿ ಮಳೆ ಬರೋ ಮಟ್ಟೆ ಬಿಡಲ್ಲ. ಈಗ ಅಡಿಕೆ ಒಳಗಡೆ ಏನು ಭೂಮಿ ಉಳುಮೆ ಮಾಡಲ್ಲ ನೀವು? ವರ್ಷಕ್ಕೆ 2 ಸರಿ ಮಾಡ್ತೀವಿ ಸರ್, ಬಾಂಡ್ಲೆ ಹೊಡಿತೀವಿ. ಅಂದರೆ ಯಾವುದೇ ರೀತಿ ಕಳೆನಾಶಕ ಸಿಂಪಡಣೆ ಮಾಡಲ್ಲ ನೀವು? ಇಲ್ಲ, ಮಾಡಲ್ಲ ಸರ್. ಈಗ ಸಾಕಷ್ಟು ಜನ ಕಳೆನಾಶಕ ಸಿಂಪಡಣೆ ಮಾಡ್ತಾರಪ್ಪ ಕಳೆಗಳ ನಾಶಕ್ಕೆ, ಅಂದ್ರೆ ನೀವೇ ಕಳೆನಾಶಕ ಸಿಂಪಡಣೆ ಮಾಡಲ್ಲ? ಸಿಂಪಡಣೆ ಮಾಡಲ್ಲ, ಯಾಕಂದ್ರೆ ಕೆಲವು ಮಾಡಬಾರ್ದು ಅಂತಾರೆ, ಎರೆಹುಳ ಸಾಯ್ತಾವ ಅಂತ ಹೇಳ್ತಾರೆ, ಹಂಗಾಗಿ ಮಾಡಲ್ಲ. ನಮಗೆ ದನಿ ಬೇಸಿಗೆ ಮೇಯಬೇಕು, ಹುಲ್ಲುದ್ರೆ ಕೊರೆದಾಕ್ತಿವಿ, ಹಂಗಾಗಿ ಕಡೆ ಎರೆಹುಳ ಸಾಯ್ತಾವ ಅಂದ್ರೆ ಅದಕ್ಕೆ ಹಂಗಾಗಿ ಮಾಡಿಲ್ಲ. ಹುಲ್ಲುದ್ರೆ ಕೊರೆದಾಕ್ಬೋದು, ಗಿಡ ಕಾಂಗ್ರೆಸ್ ಗಿಡಿದ್ರೆ ಕಿತ್ತಾಕ್ತಿವಿ. ಈಗ ಅಡಿಕೆ ಬೆಳೆಯಲ್ಲಿ ವರ್ಷದಲ್ಲಿ ಯಾವ್ಯಾವ ಟೈಮ್ನಲ್ಲಿ ಏನೇನು ಕೆಲಸ ಮಾಡ್ತೀರ? ಜುಲೈದಾಗ ಬಾಂಡೆ ಹೊಡಿಸ್ತೀವಿ, ಆಮ್ಯಾಕೆ ಗುಣಿಸುತ್ತ ಮಾಡಿ ದನಿ ಗೊಬ್ಬರ ಇರ್ತೀವಿ. ನಮ್ಮ ಒಂದು 10-15 ಲೋಡ್ ದನಿ ಗೊಬ್ಬರ ಆಕತ್ತೆ ವರ್ಷಕ್ಕೆ, ಗುಣಿಸುತ್ತ ಮಾಡಿ ಎಲ್ಲ ದನಿ ಗೊಬ್ಬರ ಹೇಳಿ ಮತ್ತು ರೋಟ್ ಹೊಡಿತೀವಿ. ರೋಟ್ ಹೊಡೆದು ಕೈ ಬಿಟ್ಟು ಡ್ರಿಪ್ ಹೇಳ್ದು ಆ ನೀರು ಕಟ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರ ಅಂತಂದರೆ ಬುಡಬುಡಕ್ಕೆ ಕೊಡ್ತೀರ ನೀವು? ಹಾಂ, ಗುಣಿಸುತ್ತ ಮಾಡಿ ಬುಡಕಂದು ಬುಡಕಾಕಲ್ಲ, ಸುತ್ತಲೂ ಗಿಡ ಒಂದು 2 ಅಡಿ ಬಿಟ್ಟು ಸುತ್ತ ಒಳ ತುಂಬ ಹೋಗ್ತೀವಿ. ಅಂದರೆ ನವಂಬರ್ ಡಿಸೆಂಬರ್ನಲ್ಲಿ ಕೊಡ್ತೀರ ನೀವು? ಜುಲೈಯಿಂದ ಹಿಡಿದು ಡಿಸೆಂಬರ್ ಒಳಗೆ ಯಾವ ಬೇಕಾದ್ರೂ ಕೊಡ್ಬೋದು, ಕೊಡ್ತೀವಿ ನಾವು. ಅಂದ್ರೆ ವರ್ಷಕ್ಕೆ ಒಂದೇ ಬಾರಿ? ವರ್ಷಕ್ಕೆ ಒಂದೇ ಬಾರಿ ದನಿ ಗೊಬ್ಬರಕ್ಕೆ ಹಾಕೋದು. ಈಗೆಲ್ಲ ಕೆರೆ ಮಣ್ಣು ಸಾಕಷ್ಟು ಕೊಡ್ತಾರಪ್ಪ ನಮ್ಮ ರೈತರು ತೋಟಗಳಿಗೆ, ಅಂದ್ರೆ ಆ ನಿಟ್ಟಿನಲ್ಲಿ ನೀವೇನಾದ್ರೂ ಕೆರೆ ಮಣ್ಣು ಕೊಡ್ತಾ ಇದ್ರೆ? ಒಂದು 20 ವರ್ಷ ಟೈಮ್ನಾಗ ಒಂದು 2-3 ಟೈಮ್ ಮೊಡಿದ್ವಿ ನಾವು ಕೆರೆ ಮಣ್ಣು. ಮತ್ತೆ ಪ್ರಾರಂಭದಾಗೆ ಮೊನ್ನೆ ಈಗ ಒಂದು ಹೋಸರಿ ಒಂದು 20 ಲೋಡ್ ಹೊಡೆದಿದ್ವಿ 2 ಎಕರೆಗೆ ಅಷ್ಟೇ, ಹಂಗೆ ಹೊಲ ತುಂಬ ಪುಟ್ಟಿಯಾಗಿ ಎತ್ತಿ ಹಾಕಿದ್ವಿ, ಅದನ್ನು ಬಿಟ್ಟರೆ ಮತ್ತೇನು ಹೊಡೆದಿಲ್ಲ. ದನಿ ಗೊಬ್ಬರ ವರ್ಷ ಒಂದು 15 ಲೋಡ್ ಹೊಡಿತೀವಿ. ಈಗ 20 ವರ್ಷ ಗ್ಯಾಪ್ ಮಾಡಿದ್ರಲ್ಲ ಕೆರೆ ಮಣ್ಣು, ಅವಾಗ ಅನಿಸ್ಲಿಲ್ಲ ನಿಮಗೆ ಹೆಚ್ಚಕ್ಕೆ ನಾವು ಕೆರೆ ಮಣ್ಣು ಕೊಡಬೇಕು ಅಂತ? ಇಲ್ಲ, ಹಂಗೇನು ಅನಿಸ್ಲಿಲ್ಲ. ಒಂದು ಟೈಮ್ನ ನೀರು ಹೋದ ಟೈಮ್ನ ಕೆರೆ ಮಣ್ಣು ಹೊಡಿಲ್ದಂಗೆ ಇದ್ದದ್ದೇ ಪಾಡತ್ತೆ ಅನಿಸ್ತು. ಖಾರ ಇರುತ್ತಲ್ಲ, ನೀರು ಜಾಸ್ತಿ ಬೇಕಾಗತ್ತೆ ಅವಾಗ ಮಣ್ಣು ಕೆರೆ ಮಣ್ಣು ಹೊಡೆದಾಗ. ಈಗ ಕೆರೆ ಮಣ್ಣು ಅಂತಂದರೆ ಕಪ್ಪು ಮಣ್ಣು ಕೊಡ್ತಾರೆ, ಕೆಂಪು ಮಣ್ಣು ಕೊಡ್ತೀರ? ಕೆಂಪು ಮಣ್ಣು ಕೊಟ್ಟರೆ ಪಾಡು. ಅಡಿಕೆ ಬೆಳೆಯಲ್ಲಿ ಏನಾದರೂ ರೋಗ ರುಜಿನಗಳು ಈ ಥರ ಏನಾದ್ರು ನಿಮ್ಮ ಬೆಳೆಯಲ್ಲಿ ಕಂಡದವ? ಹಾಂ, ಕಂಡದವ ಸರ್. ಸುಳೆ ರೋಗ ಬಿದ್ದಾವೆ ಕೆಲವು ದೊಡ್ಡ ಗಿಡಕ್ಕೆ, ಒಂದೊಂದು ತಿಬ್ಬಲಿಸ್ಕೊಂಡಾಗ ಒಂದು ಒಣಗೋಗಿದ್ದಾವೆ, ಕೆಲವು ಜುಟ್ಟು ಒಣಗಿದಾವೆ. ಅಂದರೆ ನೀರು ಕಮ್ಮಿ ಆದಾಗ ಬಿಸಿಲು ಅರ್ಗು ಸರ್ಗಿದ್ದಾವೆ, ಒಂದೊಂದು ಜುಟ್ಟು ಒಣಗಿ ಹೋಗಿದಾವೆ, ಕೆಲವು ಸುಳೆ ರೋಗ ಬಿದ್ದಿದ್ವು. ಈಗೇನು ಅಂಥದ್ದೇನಿಲ್ಲ, ಚೆನ್ನಾಗದಾವೆ ಈಗೇನು. ಅಂದರೆ ಮಳೆ ಹೋದಂಥ ವರ್ಷದಲ್ಲಿ ಆಗಿದ್ವು ಆ ಥರ? ಆಗಿದ್ವು. ಕೆಲವು ಮಳೆ ಆದ ವರ್ಷದಾಗೂ ಕೆಲವು ಆಗಿದೆ. ಸುಳೆ ರೋಗ ಬಿಡೋವಲ್ಲ ಕಾಮನ್ ಹಬ್ಬದ ಒಂದೊಂದು 2 ಇರ್ತಾವಲ್ಲ. ಈಗ ಹೆಚ್ಚಾಗಿ ಸುಳೆ ರೋಗ ಬರುತ್ತೆ ಅಂತ ಹೇಳಿದ್ರಲ್ಲ ನಿಮ್ಮ ಬೆಳೆಯಲ್ಲಿ ಅಡಿಕೆ ಬೆಳೆಯಲ್ಲಿ, ಅಂದ್ರೆ ಅದಕ್ಕೆ ಏನು ಔಷಧಿ ಸಿಂಪಡಣೆ ಮಾಡಲಿಲ್ವ ನೀವು? ಇಲ್ಲ, ಇದುವರೆಗೆ ಏನು ಔಷಧಿ ಸಿಂಪಡಣೆ ಮಾಡಿಲ್ಲ ಸರ್. ಯಾಕೆ ಮಾಡಿಲ್ಲ? ಅದು 1 ವರ್ಷ ಮಾಡಿದ್ರೆ ಡೈಲಿ ಮಾಡ್ಕೊಂತ ಇರ್ಬೇಕಂತ ಉದ್ದೇಶಕ್ಕೆ ಮಾಡಿಲ್ಲ ನಾವು. ಈಗ ಅಂಥ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಗಳನ್ನ ಭೇಟಿ ಮಾಡಿ ಅಲ್ಲಿ ಅಧಿಕಾರಿಗಳನ್ನ ಕೇಳ್ಬೋದಲ್ಲ ನೀವು, ನಮ್ಮ ಅಡಿಕೆಯಲ್ಲಿ ಈ ಥರ ಸುಳೆ ರೋಗ ಬಂದಿದೆ, ಇದಕ್ಕೆ ಏನು ನಾವು ಕ್ರಮ ತಗೊಳ್ಬೇಕು ಅಂತೇಳಿ? ಕೇಳಿಲ್ಲ, ನಾವೇನು ಇಲ್ಲಿ ಹೋಗಿ. ಈಗ ಪ್ರಾರಂಭದಲ್ಲಿ 20 ವರ್ಷದ ಕೆಳಗೆ ಹಾಕಿದಂಥ ಒಂದು ಅಡಿಕೆ ಗಿಡ, ಅಂದರೆ 8 ವರ್ಷಕ್ಕೆ ಅದು ಫಲ ಬಂತು? ಒಂದು 5 ವರ್ಷಕ್ಕೆ ಬಂತು. ಈಗ ಪ್ರಾರಂಭದಲ್ಲಿ ಯಾವ ರೀತಿ ಇಳುವರಿ ಬಂತು, ಹಂತವಾಗಿ ಯಾವ ರೀತಿ ಇಳುವರಿ ಜಾಸ್ತಿ ಆಗ್ತಾ ಹೋಯ್ತು ಅದು? ಪ್ರಾರಂಭದಾಗ ಚೆನ್ನಾಗಿ ಬಂತು ಇಳುವರಿ, ನೆಕ್ಸ್ಟ್ ಬರ್ತಾ ಬರ್ತಾ ನೀರು ಕಮ್ಮಿ ಆದ, ಒಂದು 4 ವರ್ಷ ನಾ 20 ವರ್ಷ ಆಯ್ತು ರಾಸಾಯನಿಕ ಗೊಬ್ಬರನೇ ಟಚ್ ಮಾಡಿಲ್ಲ, ಆಯ್ಕೆ ಇಲ್ಲ. ನನಗೆ ಗೊಬ್ಬರ ಬಿಟ್ಟು ನಾನು ಬೇರೆ ರಾಸಾಯನಿಕ ಗೊಬ್ಬರನೇ ಕೊಟ್ಟಲ್ಲ ನಾವು. ಈಗ ಸಾವಯವದಲ್ಲೇ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ ಅಡಿಕೆಯನ್ನು? ಸಾವಯವದ ಯಾಕೆ ಬೆಳಿಬೇಕು ಅನಿಸ್ತಪ್ಪ ಅಂದರೆ ಭೂಮಿ ಫಲವತ್ತೆ ಆಗತ್ತೆ, ಒಂದು ನೆಲ ಪೆಡಿಸಾಗಲ್ಲ, ಒಂದು ಫಸಲು ಚೆನ್ನಾಗಿ ಬರ್ತದೆ ಅಂತೇಳಿ ಅದನ್ನೇ ಕೊಟ್ಕೊಂತ ಅದೀವಿ ನಾವು. ಈಗ ಬೇರೆ ರೈತರೆಲ್ಲ ಜಾಸ್ತಿ ರಾಸಾಯನಿಕ ಗೊಬ್ಬರಗಳು ಬಳಸಿ ಬೆಳೀತಾ ಇದಾರೆ ಅಂದ್ರೆ ಅದನ್ನ ನೋಡಿ ನಾವು ಹಾಕ್ಬೇಕಂತ ಯಾವತ್ತೂ ಮನಸ್ಸು ಮಾಡಲಿಲ್ಲ ನೀವು? ಇಲ್ಲ, ನಾ ಆ ಥರನ ಮನಸ್ಸು ಮಾಡಿಲ್ಲ. ನಮ್ಮ ಅಪ್ಪಾಜಿಯವ್ರು ಹೇಳಿದ್ರೆ ಗೊಬ್ಬರ ಹಾಕ್ಬೇಕಂತೇಳಿ, ಬೇಡ ಅಂತೇಳಿ ನಾವೇ ದನಿ ಗೊಬ್ಬರ ಹಾಕ್ತಾ ಇದ್ದೀವಿ ವರ್ಷ. ಈಗ ಸಾವಯವ ಕೃಷಿ ಮಾಡ್ಬೇಕಂತಂದ್ರೆ ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಬೇಕಾಗುತ್ತೆ, ಅವಾಗ ದನ ಕರುಗಳನ್ನೆಲ್ಲ ಸಾಕಾಣಿಕೆ ಮಾಡಬೇಕಾಗುತ್ತೆ. ಮತ್ತು ಹೈನುಗಾರಿಕೆ ಏನಾದರೂ ಮಾಡಿದರೆ ನೀವು? ದನ ಸಾಕಿವು ಅಂದರೆ ನಮಗೆ ಕೃಷಿಕರಲ್ಲ, ಹಂಗಾಗಿ ಹಾಲು ಬೇಕು, ಸಗಣಿ ಬೇಕು, ಕೊಟ್ಟಿಗೆ ಗೊಬ್ಬರ ಮಾಡ್ಬೇಕಂತ ದನದಲ್ಲಿ ಆಗಲ್ಲ. ಹಂಗಾಗಿ ನಾವು ದನ ಕರುಗಳು ಒಂದು ಸ್ವಲ್ಪ ಜಾಸ್ತಿನೇ ಕಟ್ಕೊಂಡಿವಿ. ಒಂದು 10 ದನ ಅದಾವೆ, ಎತ್ತು, 2 ಆಕಳ, ಒಂದು 4 ಎಮ್ಮೆ ಕರಾವು ಅದಾವೆ. ಈಗ ಹೈನುಗಾರಿಕೆಯಲ್ಲಿ ಈಗ ಹಸು ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ, ಎತ್ತು ಸಾಕಾಣಿಕೆ ಎಲ್ಲ ಮಾಡಿದ್ರಲ್ಲ ಅಂದ್ರೆ ಸಾಕಷ್ಟು ನಿಮಗೆ ಗೊಬ್ಬರ ಬರುತ್ತೆ. ಹಂಗಾದ್ರೆ ಸಾಕಷ್ಟು ನಮ್ಮ ಜಮೀನಿಗೆ ಎಷ್ಟು ಬೇಕೋ ಅಷ್ಟು ಗೊಬ್ಬರ ನಮ್ಮ ಇದ್ರಾಗ ಹಾಕತ್ತೆ. ಈಗ ಸಾಕಷ್ಟು ದನಕರ ಸಾಕಾಣಿಕೆ ಮಾಡಿದ್ರಲ್ಲ, ಹಾಲು ಅಂತಂದ್ರೆ ಪ್ರತಿನಿತ್ಯ ಎಷ್ಟು ಮಾರಾಟ ಮಾಡ್ತೀರ? ಹಾಲೇನು ಮಾರಾಟ ಮಾಡೋಣ ಸರ್, ಒಂದು 5-6 ಹುಡುಗರು ಅದಾರೆ, ಮನೆ ಬೇಕು, ಹಂಗಾಗಿ ಬೆಣ್ಣೆ ಮಾಡ್ಕೊಂಡು ತುಪ್ಪ ಮಾಡ್ಕೊಂಡು ನಮ್ಮ ಮನೆ ಯೂಸ್ಗೆ ಇಟ್ಕೊಂತೀವಿ. ನಮಗೆಲ್ಲ ರೀತಿಯಾದಂಥ ಹಾಲಿನ ಉತ್ಪನ್ನಗಳು ನಮಗೆ ದಿನನಿತ್ಯ ಊಟಕ್ಕೆ ಬೇಕು, ಜೊತೆಗೆ ನಮಗೆ ಗೊಬ್ಬರ ಬೇಕು ಅಂತೇಳಿ ಸಾಕಾಣಿಕೆ ಮಾಡಿ ನಾವು ಅದರಿಂದೇ ಮಾರಾಟ ಹಾಲು ಮಾರಾಟ ಮಾಡೋ ಉದ್ದೇಶಿಲ್ಲ. ನಮಗೆ ಗೊಬ್ಬರ ಬೇಕು, ಮನೆಗೆ ಹುಡುಗ್ರದಾರೆ ಹಾಲು ಪಾಲು, ಯಾಕಂದ್ರೆ ಹೆಚ್ಚಿಗೆ ಆತಪ್ಪ ಅಂದ್ರೆ ಬೆಣ್ಣೆ ಪಣ್ಣೆ ಮಾರ್ಕೊಂತಾರೆ. ಈಗ ಎತ್ತುಗಳನ್ನ ಸಾಕಾಣಿಕೆ ಮಾಡಿದ್ವಿ ಅಂತ ಹೇಳಿದ್ರಲ್ಲ, ಇವತ್ತು ಎತ್ತಿನ ಬೇಸಾಯ ಮಾಡ್ತೀರ ನೀವು? ಈಗ ಮಾಡಿದ್ರೆ ನಾವು ಬೇಸಾಯನ ಈಗ ಟ್ಯಾಕ್ಟ್ರಿಯಾಗೆ ಬಿತ್ತಿಸೋದು, ಎಡಕೊಂಡು ಓಡಿಸೋದು ಏನಿಲ್ಲ, ಈ ಎತ್ತುಗಳಿಗೆ ಜಮೀನು ಉಳುಮೆ ಮಾಡೋದು. ಅಂದರೆ ಎಲ್ಲೇ ಒಂದು ಕಡೆ ನೀವು ಎತ್ತಿನ ಬೇಸಾಯ ಹೊಡೆಯೋದ್ರಿಂದ ಸಾಕಷ್ಟು ಖರ್ಚು ಕಡಿಮೆ ಮಾಡ್ಕೊಳ್ಬೋದಲ್ವ? ಇಲ್ಲ, ಖರ್ಚು ಕಮ್ಮಿ ಮಾಡ್ಕೊಬೋದು. ಒಂದು ಟ್ಯಾಕ್ಟ್ರೆ ಮಾಡ್ತೀವಲ್ಲ, ಅದು ಏನೇ ಮಾಡಿದರೂ ನೆಲ ಸೆಟೇ ಬರ್ತದೆ, ಎತ್ತನೆ ಮಾಡಿದ್ದು ಅಷ್ಟು ಮಿದುವು ಅದು ಬರಲ್ಲ. ಏನಂದ್ರು ಎತ್ತನೆಗೆ ತುಳಿತಾಗಲ್ಲ, ಒಂದು ಭೂಮಿ ಮಿದು ಇರ್ತದೆ, ನಾವು ಹೆಂಗೆ ಬೇಕೋ ಅದ ಪೂರ್ತಾಗೆ ಹೊಡ್ಕೊಬೋದು ಇದು ಎತ್ತನೆಗಾದರೆ. ಟ್ಯಾಕ್ಟ್ರೆಗಾದ ಹಂಗೆ ಮಾಡ್ಕೊಳಕ್ಕೆ ಬರಲ್ಲ. ಅಂದರೆ ನೀವೆಲ್ಲ ಬೇಸಾಯ ಹೊಡೆಯೋದು ಕಲ್ತ್ಕೊಂಡಿದ್ರಿ? ಹಾಗಾದ್ರೆ ಈ ಬೇಸಾಯ ಉಳುಮೆ ಮಾಡೋದೇ ನಾವೇ ಸರ್. ಈಗ ಅಡಿಕೆ ಗಿಡದಲ್ಲಿ ಬೇಕಾದ್ರೆ ನೀವು ರೂಟ್ರ್ ಬದಲು ಬೇಸಾಯದ ಮಡಿಕೆ ಅಂತೇಳಿ ಹೊಡಿಬೋದಲ್ವ? ಈಗ ಸಣ್ಣ ಗಿಡದಾಗ ಒಂದು ಗಿಡ ಹಾಕಿ 4 ವರ್ಷ ಒಳಗೆ ಎಲ್ಲ ಎತ್ತನೆ ಬೇಸಾಯ ಮಾಡ್ತಿದ್ವಿ. ಈಗ ಬಾಣಲಿ ರೂಟ್ರ್ ಬಂದ ಕಿಲಿಗೂ ಈಗ ಎತ್ತನೆ ಮಡಿಕೆ ಹೊಡೆಯಲ್ಲ ಸರ್. ಈಗೇನದು ರೋಟ್ರು ಬಾಣಲಿ ಹೊಡಿಸ್ತೀವಿ. ಈಗೆಲ್ಲ ಸಾವಯವ ಕೃಷಿಯಲ್ಲಿ ಅಂದರೆ ಜೀವಾಮೃತ ಮಾಡ್ತೀವಿ ಅಂತ ಹೇಳಿದ್ರೆ, ಅಡಿಕೆ ಗಿಡಗಳಿಗೆಲ್ಲ ಜೀವಾಮೃತ ಕೊಡ್ತೀವಿ ಅಂತ ಹೇಳಿದ್ರೆ, ಜೀವಾಮೃತ ಅಂತಂದರೆ ಯಾವ ರೀತಿ ಮಾಡ್ತೀರ ನೀವು? ಜೀವಾಮೃತ ಅಂದರೆ ಯಾವ ರೀತಿ ಅಂದರೆ, ಈ ಆಕಳದ ನಮ್ಮ ಜವರಿ ಆಕಳ, ಜವರಿ ಆಕಳದು ಒಂದು ಡ್ರಮ್ಮಿಗೆ 200 ಲೀಟ್ರ್ ಒಂದು ಡ್ರಮ್ ಐತೆ, ಡ್ರಮ್ಮಿಗೆ ಒಂದು 15 ಕೆಜಿ ಆಕಳದ ಸಗಣಿ ಹಾಕ್ತೀವಿ, 15 ಲೀಟ್ರ್ ಗೋತ ಹಾಕ್ತೀವಿ, ಒಂದು 2 ಕೆಜಿ ಬೆಲ್ಲ ಹಾಕ್ತೀವಿ, ಆರ್ಗ್ಯಾನಿಕ್ ಅಂತ ಬೆಲ್ಲ ಬರುತ್ತೆ. ಆಮ್ಯಾಕೆ 2 ಕೆಜಿ ಇಟ್ಟು ಅಂದರೆ ಹಿಟ್ಟು ಯಾವ ಥರಪ್ಪ ಅಂದರೆ ಕಡಲೆಬೇಳೆ ಇಟ್ಟು ಅವರೇ ತೊಗರಿ ಅಂಥವೆಲ್ಲ ಜಿನ್ನು ಮಾಡಿಸಿ ಒಂದು 200 ಲೀಟ್ರ್ ಡ್ರಮ್ಮಿಗೆ 2 ಕೆಜಿ ಬೆಲ್ಲ 2 ಕೆಜಿ ಇಟ್ಟು ಹಾಕಿ ಒಂದು 9 ದಿವಸ ಡ್ರಮ್ಮಿಗೆ 8 ದಿವಸ ಟೈಮ್ ಊರಾಡ್ಕೊಂತಿದ್ದು 9 ದಿವಸಕ್ಕಲ್ಲೂ ಆ ಗಿಡಕ್ಕೆ 1 ಲೀಟ್ರು ಬಡ್ಡಿಗೆ ಹೋಯ್ತೀವಿ. ಬಡ್ಡೆ ಅಂದ್ರೆ ಬಡ್ಡಿಗೆಲ್ಲ ಬಡ್ಡೆ ಬಿಟ್ಟು 1 ಅಡಿ ಬಿಟ್ಟು ಹಾಕ್ತೀವಿ. ಅಂದರೆ ಹಂಗೆ ತಂಬಿಗೆ ತಗೊಂಡೋಗಿ ಹಾಕ್ತೀರಾ ನೀವು? ಏನು ಡ್ರಿಪ್ನ ಮುಖಾಂತರ ಕೊಡ್ತೀರ? ಡ್ರಿಪ್ ಮುಖಾಂತರ ಏನು ಕೊಡ್ತಲ್ಲ ಸರ್, ಹಂಗೆ ಬಕೆಂಡ ತುಂಬಿಕೊಂಡು ಹೋಗಿ ಗಿಡ ಗಿಡಕ್ಕೆ ಹಾಕ್ತೀವಿ. ಈಗ ಬುಡಕ್ಕೆ ಹಾಕ್ಬೇಕಂತೇನಿಲ್ಲ ಅದೇನು? ಇಲ್ಲ, ಬುಡಕ್ಕೆ ಹಾಕ್ಬೇಕಂತೇನಿಲ್ಲ ಸರ್, 1 ಅಡಿ ಬಿಟ್ಟೇ ಹಾಕ್ತೀವಿ. ಈಗ ನೀವು ಜೀವಾಮೃತ ಮಾಡಿ ಈಗ ಅಡಿಕೆ ಗಿಡಕ್ಕೆ ಕೊಡ್ತಾ ಇದ್ರಲ್ಲ, ಅಲ್ಲಿ ಏನು ಬದಲಾವಣೆ ಕಂಡಿದ್ರೆ ಬೆಳೆಯಲ್ಲಿ? ನಾವು ಜೀವಾಮೃತ ಮಾಡಿ ಈಗ 6 ತಿಂಗಳಾಯ್ತು, ಒಂದು 4 ತಿಂಗಳು ಪಪ್ಪಾಯಿ ಮಾಡಿದ್ದು ಸ್ಟಾರ್ಟಿಂಗ್. ಅಡಿಕೆ ಪಪ್ಪಾಯಿ ಜೊತೆಯಾಗಿದ್ದ ಪಪ್ಪಾಯಿ ಮಾಡಿದ್ವಿ, ಪಪ್ಪಾಯಿ ಚೆನ್ನಾಗಿ ರಿಸಲ್ಟ್ ಕೊಡ್ತು. ಹಂಗಾಗಿ ಪಪ್ಪಾಯಿ ಸ್ಟಾಪ್ ಮಾಡಿ, ಒಂದು ಸ್ವಲ್ಪ ರೋಗ ಬಿತ್ತು ಪಪ್ಪಾಯಿಗೆ, ಹಂಗಾಗಿ ಪಪ್ಪಾಯಿ ಸ್ಟಾಪ್ ಮಾಡಿ ಈಗ ಅಡಿಕೆ ಗಿಡಕ್ಕೆ ಚಾಲ್ತಿ ಮಾಡಿ ನಾವು ಜೀವಾಮೃತನ. ನನ್ನ ಅನಿಸಿಕೆ ಪರವಾಗಿಲ್ಲ, ಚೆನ್ನಾಗಿ ಗಿಡ ಡೆವಲಪ್ಮೆಂಟ್ ಆಗ್ತದವೆ, ಎಲೆ ಗ್ರೋತ್ ಆಗದವೆ, ಚೆನ್ನಾಗದವೆ ಗಿಡ. ಏನು ಆ ಥರ ಮಾಡ್ಕೊಂಡು ಪಾಡ ಅಂತ. ಈಗೆಲ್ಲ ನಿಮ್ಮ ಅಡಿಕೆ ಜಮೀನಲ್ಲಿ ಎರೆಹುಳು ಸಂಖ್ಯೆ ಜಾಸ್ತಿ ಆಗಿದಾವೆ, ಇದೇನಾದರೂ ಗಮನಿಸಿದ್ರೆ ನೀವು? ಹ್ಞೂ ಸರ್, ಗಮನ ಪಟ್ಟಿ. ನಾವು ಪಪ್ಪಾಯಿ ಮಾಡಿದ್ದೇವಲ್ಲ ಫಸ್ಟಿಗೆ, ಆ ಬಡ್ಡೆಗೆಲ್ಲ ಹಿಂಗೆ ಕೆದ್ರಿ ನೋಡಿದ್ರೆ ಒಂದೊಂದು ಗಿಡದ ಬಡ್ಡೆಗೂ ಒಂದು 6-8 ಎರೆಹುಳು ನಾವು ಕಣ್ಣಾರು ಕೈಯ ತಕೊಂಡು ನೋಡಿ ಕೆಳಕಾಕಿವಿ. ಎರೆಹುಳು ಉತ್ಪತ್ತಿ ಆಕಾವು ಸರ್. ಈಗ ಎರೆಹುಳು ಸಾಕಷ್ಟು ನಿಮ್ಮ ಒಂದು ಕೃಷಿ ಜಮೀನಿನಲ್ಲಿ ಅಭಿವೃದ್ಧಿ ಆಗೋದ್ರಿಂದ ನಿಮ್ಮ ಕೃಷಿ ಜಮೀನಿಗೆ ಏನು ಅನುಕೂಲ ಅಂತ ಹೇಳ್ತೀರಾ ಶಿವಣ್ಣ ಅವರೇ? ಕೃಷಿ ಜಮೀನಿಗೆ ಏನು ಅನುಕೂಲ ಎರೆಹುಳದ ಅಂದರೆ, ಈಗ ನಾವು ವರ್ಷಕ್ಕೆ 10 ಲೋಡ್ ಗೊಬ್ಬರ ಇರ್ತೀವಲ್ಲ, 10 ಲೋಡ್ ಗೊಬ್ಬರ ಎರೆಹುಳು ನಮ್ಮ ಹೊಲದಾಗಿದ್ದರೆ ಆ 10 ಲೋಡು 20 ಲೋಡ್ ಚೇಂಜ್ ಮಾಡ್ತಾವೆ. ಎರೆಹುಳದ್ರೆ ಅದೇ ಗೊಬ್ಬರ ಉತ್ಪತ್ತಿ ಮಾಡ್ತಾರೆ, ಎರೆಹುಳನೇ ನೆಲದಾಗ ಗೊಬ್ಬರ ಉತ್ಪತ್ತಿ ಮಾಡ್ತಾವೆ. ನೆಲ ಮೃದು ಹಾಕವೆ, ನೀನು ಹಾಕಿದ ನೀರು ಯಾವ ಜಮೀನಿಗೆಲ್ಲ ಬಂದು ಹಾಕಿದ ನೀರು ಹರಿದು ಹೋಗುತ್ತೆ. ಎರೆಹುಳು ಇದ್ದ ಜಮೀನಾಗದೆ ಹಾಕಿದ ನೀರು ಹಂಗೆ ಭೂಮಿ ಒಳಗೆ ಇಮ್ಕೊಂತದು. ಎರೆಹುಳು ಇದ್ದರೆ ಪಾಡು ಜಮೀನೊಳಗೆ. ಸಾಕಷ್ಟು ಮಳೆಗಾಲ ಆದಾಗ ಭೂಮಿಯಲ್ಲಿ ನೀರು ಇಂಕೊಂಡು ಸಾಕಷ್ಟು ತಿಂಗಳುಗಟ್ಟಲೆ ತೇವಾಂಶ ಕಾಪಾಡುತ್ತೆ ಅಂತೇಳಿ ಕಾಪಾಡುತ್ತೆ ಸರ್. ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಇಷ್ಟೆಲ್ಲ ನಿಮಗೆ ಅನುಕೂಲ ಆಗಲ್ಲಲ್ವ? ಅಕ್ಕತ್ತೆ, ಭಾಳ ದಿವಸ ಏನು ಅದು ಅನುಕೂಲ ಏನಾಗಲ್ಲ. ಈಗ ಬೇಸಿಗೆ ಬಂತಪ್ಪ, ಈಗೆಲ್ಲ ಈ ಅಡಿಕೆ ಗಿಡಕ್ಕೆಲ್ಲ ಬುಡಕ್ಕೆ ಸುಣ್ಣ ಹೊಡೆಯೋದು ಈ ಥರ ಮಾಡ್ತೀರಾ ಈಗಲೂ? ಮಾಡ್ತು ಸರ್. ಈಗ ಅಡಿಕೆ ಗಿಡ 7-8 ವರ್ಷ ಗಿಡ ಇದ್ರೆ ಸುತ್ತಲೂ ಸುಣ್ಣ ಹೊಡಿತೀವಿ, ಸುತ್ತಲೇ ಹೊಲ ತುಂಬ ಹೊಡಿತೀವಿ. ದೊಡ್ಡ ಗಿಡದ ಸುತ್ತಲೂ ಬಿಸಿಲು ಬೀಳೋ ಜಾಗಕ್ಕೆಲ್ಲ ಗರಿ ಕಟ್ತೀವಿ ಅರಿನಾಗೆ. ಯಾಕೆ ಸುಣ್ಣ ಆ ಥರ ಯಾಕೆ ಬುಡಕ್ಕೆ ಹೊಡಿಬೇಕಾಗುತ್ತೆ? ಬಿಸಿಲು ಬೀಳುತ್ತೆ, ಸಣ್ಣ ಗಿಡ ಹಣ್ಣು ಬರ್ತಾವೆ ಅಂತೇಳಿ ಸುಣ್ಣ ಬಡಿತೀವಿ ಸರ್, ತನು ಇರ್ತತೆ ಅಂತೇಳಿ. ದೊಡ್ಡ ಗಿಡ ಆದರೆ ಬಿಸಿಲು ಬೀಳ್ತಾವೆ ಅಂತೇಳಿ ಗರಿ ಕಟ್ತೀವಿ. ಬಿಸಿಲು ಬೀಳಬಾರ್ದು, ಬಿಸಿಲು ಬಿದ್ದಪ್ಪ ಅಂದ್ರೆ ಲಾಸ್ಟ್ನೇ ಒಂದು ಎರಡು ಲೈನ್ ಏನದವ ಎಲ್ಲ ಮರ ಒಡೆ ಬರುತ್ತೆ. ಅಂದ್ರೆ ಬೌಂಡ್ರಿಗೆ ಇರೋಂಥ ಗಿಡಗಳಿಗೆ, ಬೌಂಡ್ರಿ ಇರೋಂಥ ಗಿಡಕ್ಕೆಲ್ಲ ಗರಿ ಕಟ್ತೀವಿ. ದೊಡ್ಡ ಗಿಡ ಆದ್ರೆ, ಸಣ್ಣ ಗಿಡ ಆದರೆ ಸುಣ್ಣ ಹೊಡೆದೇ ಗರಿ ಕಟ್ತೀವಿ. ಈಗ ಸುತ್ತ ನೀವು ಗರಿ ಕಟ್ಟಬದಲಿ ತೆಂಗು ಹಾಕ್ಬೋದಲ್ಲ ನೀವು? ಸ್ವಲ್ಪ ಜಮೀನ, ಹಂಗಾಗಿ ಟ್ಯಾಕ್ಟ್ರ್ ಅವು ಕಟ್ಟಾಗ ಜಾಗಲ್ಲ ಅಂತೇಳಿ ಹಾಕಿಲ್ಲ, ಒಂದು ಸೈಡ್ ಹಾಕಿ ಒಂದು ಸೈಡ್ ಹಾಕಿಲ್ಲ. ಈಗ ನೀವು ಸಾಕಷ್ಟು ವರ್ಷದಿಂದ ಅಡಿಕೆಯಲ್ಲಿ ನೀವು ಬೆಳೆ ತಗೊಳ್ತಾ ಇದ್ದೀರಾ ಅಂತಂದರೆ ಯಾವ ರೀತಿ ನೀವು ಮಾರಾಟ ಮಾಡ್ತೀರಾ ಅಡಿಕೆಯನ್ನು? ಕೆಲವು ವರ್ಷ ತೂಗದ ಕಾಯಿ ಕೊಟ್ಟಿವಿ, ಕೆಲವು ವರ್ಷ ಕೇಣಿ ಕೊಟ್ಟಿವಿ, ವರ್ಷ ಯಾವ ಥರ ಬರುತ್ತೋ ಆ ಥರ ಕೊಡ್ತೀವಿ ಸರ್. ಈಗ ನೀವೇ ಸ್ವತಃ ಬೇಯಿಸಿ ಒಣ ಅಡಿಕೆ ಮಾರಾಟ ಮಾಡಿಲ್ಲ? ಇಲ್ಲ ಸರ್, ನಾವೇನು ಇದುವರೆಗೆ ಎಂದೂ ಮಾಡಿಲ್ಲ. ಯಾಕಂದರೆ ಮೊದಲೆಲ್ಲ ಎಚ್ಚರದ್ರು ಮಾಡಬೋಯ್ತು, ಅವಾಗ ಜಾಗಲ್ಲ ಅಂತ ಮಾಡಲಿಲ್ಲ. ಈಗ ಮಿಷಿನ್ಗಳು ಅವು ಬಂದಾವೆ, ಇಷ್ಟು ವರ್ಷ ಮಾಡಿಲ್ಲ, ಮುಂದೆ ಮಾಡ್ಬೇಕಂತ ಅಂದ್ಕೊಂಡೀವಿ. ಈಗ ಹಸಿಕಾಯಿ ಕೊಡೋದು ಉತ್ತಮ ಅಂತ ಹೇಳ್ತೀರಾ, ಏನು ಕೇಣಿ ಕೊಡೋದು ಉತ್ತಮ ಅಂತ ಹೇಳ್ತೀರಾ? ಅದು ಹೇಳಕ್ ಬರಲ್ಲ, ಹಿಂಗ ರೇಟ್ ಇರುತ್ತೆ ಅಂತ ಹೇಳಕ್ ಬರಲ್ಲ. ಈ ವರ್ಷ ಹಸಿಕಾಯಿ ಕೊಟ್ಟವ್ರು ಚೆನ್ನಾಗಾದ್ವು, ಕೇಣಿ ಕೊಟ್ಟವ್ರು ಒಂದು ಸ್ವಲ್ಪ ಲಾಸ್ ಆದವು. ಮಾರ್ಕೆಟ್ ಯಾವ ಥರ ಇರುತ್ತೆ ಅಂತ ಹೇಳಕ್ ಬರಲ್ಲ, ಒಟ್ಟು ತೂಕಕಾಯಿ ಕೊಡೋದು ಪಾಡು. ಈಗ ಕೇಣಿ ಅಂತಂದ್ರೆ ಯಾವ ಆಧಾರದ ಮೇಲೆ ಅವರು ಕೇಣಿ ಹಿಡಿತಾರೆ? ಅಂದ್ರೆ ಗೊಂಚಲ್ ನೋಡಿ ಇಷ್ಟು ಅಂತ ಹೇಳಿ ನಿಗದಿ ಮಾಡ್ತಾರ ದುಡ್ಡು? ಈಗ ಒಂದು ಮರಕ್ಕೆ ಅವರು ತೂಕ ಗೊತ್ತಾಗತ್ತೆ, ಇಷ್ಟು ಗೊನೆಗೆ ಇಷ್ಟು ಕಾಯಿ ಬೀಳುತ್ತೆ, ಹಿಂಗ್ ಮರಕ್ಕೆ ಹಿಂಗ ಇಷ್ಟು ಗೊನೆ ಇದ್ರೆ ಹಿಂಗ ಅಡಿಕೆ ಬರುತ್ತೆ ಅಂತ ಗೊತ್ತಿರುತ್ತೆ. ಅದ ಇದ್ರ ಮ್ಯಾಗೆ ಕೇಣಿ ಹಿಡಿತಾರೆ. ತೂಕಕಾಯಿ ಆದ್ರೆ ಕೊಯ್ದು ತೂಕ ಹಾಕಿ ಮ್ಯಾಗ ಮಾರ್ಕೆಟ್ ಏನಂತೆ ಆ ರೇಟ್ ಕೊಡ್ತಾರೆ. ಈಗ ಒಳ್ಳೆ ಇಳುವರಿ ಬರಬೇಕಪ್ಪ ಅಂತಂದ್ರೆ ಒಂದು ಅಡಿಕೆ ಮರದಲ್ಲಿ ಎಷ್ಟು ಗೊಂಚಲ ಇಡಬೇಕಾಗುತ್ತೆ? ಒಂದು ಮರದಾಗೆ ಇಳುವರಿ ಬರಬೇಕಂದ್ರೆ ಒಂದು 5-6 ಕುಂಚಿಗೆ ಹಿಡಿದ್ರೆ ಸಾಕು, ಚೆನ್ನಾಗಿ ಇಳುವರಿ ಬರುತ್ತೆ. ಈಗ ಒಂದು 5 ಗೊಂಚಲು ಹಿಡಿದ್ರು ಸಹ ಒಂದು ಮರದಲ್ಲಿ ಅದು ಹಸಿಕಾಯಿ ಎಷ್ಟು ಕೆಜಿ ಬರ್ಬೋದು? ಹಸಿಕಾಯಿ ಒಂದು 5 ಕುಂಚಿಗೆ ಇಡುತ್ತಪ್ಪ ಅಂದ್ರೆ ಒಂದು 30-35 ಕೆಜಿ ಬರ್ಬೋದು. ಈಗ ಅಂದ್ರೆ ಅಷ್ಟೊಂದು ಇಳುವರಿ ಬಂದ್ರೆ ನಿಮಗೆ ಸಾಕಷ್ಟು ಲಾಭದಾಯಕ ಬೆಳೆ ಆಗುತ್ತೆ ಇದಲ್ವಾ? ಆಗತ್ತೆ, ಲಾಭದಾಯಕ ಬೆಳೆ ಆಗುತ್ತೆ ಅದು. ಈಗ ಹಸಿಕಾಯಿ ಅಂತಂದ್ರೆ ನೀವೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡಿದ್ರೆ ಇಲ್ಲೇ ಬಂದು ತಗೊಂಡು ಹೋಗ್ತಾರ? ಇಲ್ಲ, ನಾವೇ ಮಾರ್ಕೆಟ್ಗೆ ಏನು ಕೊಯ್ದು ಹೋಗಲ್ಲ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಅವ್ರು. ಈಗ ಕೆಲವರೆಲ್ಲ ಒಂದು ಕ್ವಿಂಟಲ್ ಹಸಿಕಾಯಿ ಕೊಟ್ಟರೆ ಇಷ್ಟು ಕೆಜಿ ಅಡಿಕೆ ಅಂತೇಳಿ ಕೊಡ್ತಾರೆ, ಅಂದ್ರೆ ಆ ಪದ್ಧತಿ ಕೊಡಲ್ಲ ನೀವು? ಇಲ್ಲ, ಆ ಪದ್ಧತಿ ನಮ್ಮವ್ರು ಕೊಡದಾರೆ, ಕೆಲವು ಕೊಡೋದಾರೆ, ಕೆಲವು ಕೊಟ್ಟಲ್ಲ, ನಾವೇನು ಕೊಟ್ಟಲ್ಲ ಸರ್. ಶಿವಣ್ಣ ಅವರೇ, ಸಾಕಷ್ಟು ನಿಮ್ಮಲ್ಲಿ ತ್ಯಾಜ್ಯಗಳು ಸಿಗ್ತವೆ, ಅಂದರೆ ಅಡಿಕೆ ಗರಿ ಇವೆಲ್ಲ ನೆಲದ ಭೂಮಿ ಮೇಲೆ ಬೀಳ್ತವೆ ಜಮೀನಲ್ಲಿ, ಅದನ್ನ ಯಾವ ರೀತಿ ಪರಿವರ್ತನೆ ಮಾಡ್ಕೊಂತೀರಾ ಗೊಬ್ಬರವಾಗಿ? ಅವನ್ನೇನು ತೆಗ್ದಾಕಲ್ಲ ಸರ್, ನಾವೇನು ಹೊಲದಾಗ ಬಾಣಲೆ ಪಾಣಿ ಹೊಡಿತೀವಲ್ಲ ಎಲ್ಲ ಗೆಲ್ಲೆ ತಿಂದು ಗೊಬ್ಬರ ಆಗಿ ಹೋಗುತ್ತೆ ಅದೇನು, ಅದರಿಂದ ಭೂಮಿ ಕಸು ಚೆನ್ನಾಗಿರುತ್ತೆ, ಅದನ್ನ ತೆಗ್ದಾಕ ಅವಶ್ಯಕತಿರಲ್ಲ, ಅದೇ ಗೆದ್ಲೆ ತಿಂದು ಅದೇ ಗೊಬ್ಬರ ಆಗುತ್ತೆ. ಅಂದರೆ ಸಾಕಷ್ಟು ಸಾವಯವ ಗೊಬ್ಬರವಾಗಿ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತೀರಾ? ಪರಿವರ್ತನೆ ಆಗುತ್ತೆ, ಅದ್ರಾಗೇನು ಅನುಮಾನನೇ ಇಲ್ಲ. ಈಗ ಸಾಮಾನ್ಯವಾಗಿ 1-2 ಎಕರೆ ಈಗ ಅಡಿಕೆ ಹಾಕಿ ಸುಮಾರು 20 ವರ್ಷ ಆಯ್ತಲ್ಲ, ಅದರಲ್ಲಿ ಎಷ್ಟು ಲಾಭಾಂಶ ಬರುತ್ತೆ ಒಂದು ವರ್ಷದಲ್ಲಿ ನಿಮಗೆ? ಒಂದು ವರ್ಷಕ್ಕೆ ಮಳೆಗಾಲ ಚೆನ್ನಾಗತ್ತಪ್ಪ, ಈ ವರ್ಷ ಆಗೈತಲ್ಲ ಆ ಮಳೆಗಾಲ ಆದರೆ ಒಂದು 6-6.5 ಲಕ್ಷ ಲಾಭ ಬರುತ್ತೆ ಸರ್. ಈಗ ಖರ್ಚು ಎಷ್ಟು ಬರುತ್ತೆ 2 ಎಕರೆಗೆ ಅದರಲ್ಲಿ? ನಾವು ಅದ್ರ ಖರ್ಚು ಏನು ಮಾಡಲ್ಲ ಸರ್, ನಾವೇನು ಗೊಬ್ಬರ ಹಾಕಲ್ಲ, ಏನು ಧನ್ಯ ಗೊಬ್ಬರ ಐತಲ್ಲ ವರ್ಷಕ್ಕೊಂದ್ಸರಿ ಏರ್ಕೊಂಡು ಗುಣಸಿತ್ ಮಾಡಿ ಏರ್ಕೊಂಡು ಕೈ ಬಿಡ್ತೀವಿ, ಒಂದೆರಡು ಟೈಮ್ ಬಾಣಲಿ ಹೊಡಿಸ್ತೀವಿ ವರ್ಷದಾಗ. ಅಂದ್ರೆ ಯಾವುದೇ ರೀತಿ ಔಷಧಿ ಸಿಂಪಡಣೆ ಮಾಡಲ್ಲ? ಇಲ್ಲ, ಔಷಧಿ ಸಿಂಪಡಣೆ ಮಾಡಿಲ್ಲ ಇದುವರೆಗೆ, 20 ವರ್ಷದಾಗ ಯಾವುದೋ ಔಷಧಿ ಸಿಂಪಡಣೆ ಮಾಡಿಲ್ಲ. ಅಂದ್ರೆ ಇದು ಒಂಥರ ಅಡಿಕೆ ಸಾಕಷ್ಟು ರೈತರಿಗೆ ಆದಾಯ ತಂದು ಕೊಡುವಂತ ಬೆಳೆ ಅಂದ್ರೆ ತಪ್ಪಾಗ್ಲಾರ್ದಲ್ವಾ? ಇದು ಆದಾಯ ತಂದು ಕೊಡುವಂತ ಬೆಳೆ ಅಂದ್ರೂ ತಪ್ಪೇನಿಲ್ಲ ಇದು. ಈಗ ಇತ್ತೀಚೆಗೆಲ್ಲ ಅಡಿಕೆ ಅಡಿಕೆ ಅಂತೇಳಿ ಸಾಕಷ್ಟು ರೈತರು ಆಗ್ತಾ ಇದ್ದಾರೆ, ಅಂದ್ರೆ ಮುಂದೆ ಅಡಿಕೆ ಬೆಳೆ ಜಾಸ್ತಿ ವಿಸ್ತೀರ್ಣ ಆದ್ರೆ ಅಂದ್ರೆ ರೇಟಿನಲ್ಲಿ ಏರುಪೇರನಾರ ಆಗುವಂತ ಒಂದು ಸಂದರ್ಭ ಇರುತ್ತಪ್ಪ, ಈ ನಿಟ್ಟಿನಲ್ಲಿ ನೀವು ಅಡಿಕೆಯಲ್ಲಿ ಏನಾದರೂ ಮೆಣಸು ಅಥವಾ ಎಲೆಬಳ್ಳಿ ಈ ತರ ಯಾಕೆ ಬೆಳಿಬಾರ್ದು? ದೊಡ್ಡ ಈಗ 20 ವರ್ಷ ತೋಟ ಇದೀವಲ್ಲ, ಅದ್ರಾಗ ಒಂದು 500 ಗುಣಿ ಮೆಣಸು ಹಾಕ್ಬೇಕಂತ ಅನ್ಕೊಂಡಿವಿ, ಮಿಶ್ರ ಬೆಳೆ ಬೆಳಿಬೇಕಂತ ಅನಿಸೈತೆ, ಕೆಲವು ಇನ್ನೊಂದು 500 ಗುಣಿ ಬಾಳೆ ಹಾಕ್ಬೇಕಂತ ಅನ್ಕೊಂಡಿವಿ, ಮುಂಗಾರಿ ಹಾಕ್ಬೇಕಂತ ಇದೀವಿ. ಈಗ ಮೆಣಸು ಹಾಕ್ಬೇಕಂತ ಎಲ್ಲಾದರೂ ಬೇರೆ ರೈತರು ಹಾಕಿರೋಂಥದ್ದನ್ನ ನೋಡ್ಕೊಂಬಂದು ಮನಸ್ಸು ಮಾಡಿದರೆ ಯಾವ ರೀತಿ? ನಮ್ಮೂರು ಪಕ್ಕದಾಗ ಇಲ್ಲಿ ಹೆಗಡೆಯಾಳ ಅಂತ ಐತೆ, ಅಲ್ಲಿ ಜಮೀನಾಗ ಹೋಗಿ ನೋಡ್ಕೊಂಬಂದು ಮೆಣಸು ಚೆನ್ನಾಗಿ ಬಂದತ್ತೆ. ಅದು 8 ಅಡಿದಾಯ, ಒಂದು ದಾಯ ಬಿಟ್ಟು 16 ಅಡಿ ಒಂದೊಂದು ಗಿಡದವಲ್ಲ, 16 ಗಿಡದ ಗಿಡಕ್ಕೂ ಒಂದೊಂದು ಮೆಣಸು ಹಾಕ್ಯಂದ್ರೆ ಒಂದು ಗಿಡದ ಬಡ್ಡಿಗೆ ಚೆನ್ನಾಗಿ ಬಂದತ್ತೆ, ಇಳುವರಿನೇ ಚೆನ್ನಾಗೈತೆ ಅವ್ರದ್ದು. ಅವ್ರ ರೈತರನ್ನ ಕೇಳಿದ್ವಿ, ಚೆನ್ನಾಗಪ್ಪ ಒಳ್ಳೆ ಆದಾಯ ಐತೆ ಮಾಡ್ಕೊಂಡು ಪಾಡ ಅಂತ ಹೇಳಿದರು. ಹಂಗಾಗಿ ಮುಂಗಾರಿ ಒಂದು 500 ಗುಣಿ ಮಾಡ್ಬೇಕಂತ ಅಂದ್ಕೊಂಡಿವಿ. ಅಂದ್ರೆ ಮುಂದೇನಾದ್ರೂ ರೇಟ್ ಕಡಿಮೆ ಆಯ್ತು ಅಡಿಕೆ ಅಂತಂದ್ರೆ ಅದರಲ್ಲೂ ಇದರಲ್ಲೂ ಕೂಡ ಆದಾಯ ತಗೊಳ್ಬೋದಲ್ವಾ? ಎರಡ್ರಾಗ ಆದಾಯ ತಗೊಂಬೋದು. ಈಗ ಇಷ್ಟೆಲ್ಲ ಅಡಿಕೆ ಇದ್ರೆ ಅಡಿಕೆ ಜೊತೆ ಮತ್ತೆ ಪಪ್ಪಾಯಿ ಬೆಳಿಬೇಕಂತ ಯಾಕೆ ಅನಿಸ್ತು ನಿಮಗೆ? ಪಪ್ಪಾಯಿ ಬೆಳಿಬೇಕು ಯಾಕೆ ಅನಿಸ್ತು ಅಂದ್ರೆ ಜಮೀನು ಹತ್ತು ಅಡಿಕೆ ಕಟ್ಬೇಕಂದ್ರೆ ಅಡಿಕೆ ಕಟ್ಟಿ ಮ್ಯಾಕೆ ಇಲ್ಲ ಬಿಸಿಲಕತ್ತೆ ಬಾಳೆ ಪಪ್ಪಾಯಿ ಹಾಕ್ಬೇಕು ಅನಿಸ್ತು, ಪಪ್ಪಾಯಿ ಹಾಕಿದ್ವಿ. ಎರಡನೇ ಹಂತವಾಗಿ ಹಾಕಿದಂತ ಅಡಿಕೆಯಲ್ಲಿ ನೀವು ಪಪ್ಪಾಯಿ ಬೆಳೆದ್ರೆ ನೀವು? ಎರಡನೇ ಹಂತ ಹಾಕಿದ ಇದ್ರಾಗ ಪಪ್ಪಾಯಿ ಬೆಳಿತೀವಿ. ಹೇಳಿ, ಈ ಪಪ್ಪಾಯಿ ಸಸಿ ಎಲ್ಲಿಂದ ತಂದು ನಾಟಿ ಮಾಡಿದ್ರೆ ಯಾವ ರೀತಿ ಇದನ್ನ ಬೆಳೆದ್ರೆ? ಪಪ್ಪಾಯಿ ಸಸಿ ತಮಿಳ್ನಾಡಿನಿಂದ ತರಿಸಿದ್ರು, ಫಸ್ಟ್ ಎಲ್ಲ ಹೊಲ ಅದ ಮಾಡ್ಕೊಂಡು ಗುಂಡಿ ಹೊಡ್ಕೊಂಡು ರಿಪೇರೇಷನ್ ಮಾಡ್ಕೊಂಡು ಪಪ್ಪಾಯಿ ಹಾಕ್ಯಂದು 8-7 ಅಡಿ ದಾಯ ಮಾಡ್ಕೊಂಡು ಒಂದು ಅಡಿಕೆ ಗಿಡ ಒಂದು ಪಪ್ಪಾಯಿ ಹಾಕ್ಯಂದು ಚೆನ್ನಾಗಿ ಬೆಳೆದ್ವಿ, ಚೆನ್ನಾಗಿ ಬಂತು. ಈ ವರ್ಷ ಅತಿ ಹೆಚ್ಚಾದಂಥ ಮಳೆಗಾಲ ಆದ ಕಾರಣ ಪಪ್ಪಾಯಿ ಒಂದು ಸ್ವಲ್ಪ ನೋಡೋಂತರ ಒಂದು ಸ್ವಲ್ಪ ರೋಗ ಬಿತ್ತು. ಮತ್ತು ಈಗ ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಆಗಿರ್ಕಿಂತ ರೋಗ ತೇಲೈತೆ. ಮತ್ತು ಈಗೆಲ್ಲ ಕಾಯಿ ಕಡಿದಾಗ ಕಟಾವು ಮಾಡಕ್ಕೆ ಬಂದತ್ತೆ, ಅರಿಬೇಕು ಇನ್ನೊಂದು 2-3 ವರ್ಷ ಅರಿಬೇಕು ಕಟಾವು ಮಾಡಬೇಕು. ಈಗ ಪಪ್ಪಾಯಿ ಅಂತಂದರೆ ಯಾವ ತಳಿಯ ಪಪ್ಪಾಯಿಯನ್ನು ನೀವು ಬೆಳೀತಾ ಇದ್ರೆ? ತಳಿ ಅಂದ ರೆಡ್ ಲೇಡಿ. ಈಗೆಲ್ಲ ನೀವು ತಮಿಳ್ನಾಡಿಂದ ಸಸಿ ತಂದ್ರೆ? ನೀವು ತಮಿಳ್ನಾಡಿಂದ ತಂದ್ರೆ. ಈಗ ಪ್ರತಿ ಒಂದು ಸಸಿ ಎಷ್ಟು ಹಣ ಕೊಟ್ಕೊಂಡ್ಕೊಂಬಂದ್ರೆ? 12 ರೂಪಾಯಿ ಒಂದು ಸಸಿ. ಈಗ ತಂದು ಎಲ್ಲ ಗುಂಡಿ ಹೊಡೆದು ಎಷ್ಟಡಿ ಗುಂಡಿ ಹೊಡೆದ್ರೆ ಹೆಂಗೆ ಯಾವ ರೀತಿ ಗೊಬ್ಬರ ಕೊಟ್ಟು ಹಾಕಿದ್ರೆ ಅದನ್ನ? ಒಂದಡಿ ಗುಂಡಿ ಹೊಡೆದು ಹಾಕಿದ್ವಿ. ಈಗ ನಾಟಿ ಮಾಡಿದ್ಮೇಲೆ ಈಗ ಡ್ರಿಪ್ ವ್ಯವಸ್ಥೆ ಮಾಡಿದ್ರೆ ನೀರಿಗೆ, ಅಂದರೆ ಬೇರೆ ಮತ್ತೆ ಏನೇನು ಅಂತ ಅಂತವಾಗಿ ಕೆಲಸಗಳು ಮಾಡ್ಕೊಂತ ಅದನ್ನ ಬೆಳೆಸಿದ್ರೆ? ಅಂತವಾಗ ಅಂದರೆ ಒಂದು ಪಪ್ಪಾಯಿ ಹಾಕಿದ್ದು ಒಂದು ತಿಂಗಳಿಗೆ ಒಂದು ಸ್ವಲ್ಪ ಒಂದು ಸರ್ಕಾರಿ ಗೊಬ್ಬರ ಕೊಟ್ಟಿವಿ. ನೆಕ್ಸ್ಟ್ ಒಂದು 2 ತಿಂಗಳು ಹಾಕಲು ಒಂದು ಸ್ವಲ್ಪ ಸರ್ಕಾರಿ ಗೊಬ್ಬರ ಕೊಟ್ಟಿವಿ. ನೆಕ್ಸ್ಟು ಒಂದು 4-5 ತಿಂಗಳು ಹಾಕಲು ಧನ್ಯ ಕೊಡುಗೆ ಗೊಬ್ಬರ ಕೊಟ್ಟಿದ್ವಿ. ಈಗ ಅಡಿಕೆಗೆ ನೀವು ಯಾವುದೇ ರೀತಿಯಾದಂಥ ರಾಸಾಯನಿಕ ಗೊಬ್ಬರ ಕೊಡಲಿಲ್ಲ, ಈ ಪಪ್ಪಾಯಿಗೆ ಯಾಕೆ ಕೊಟ್ಟರೆ ನೀವು? ಪಪ್ಪಾಯಿಗೆ ಯಾಕೆ ಕೊಟ್ಟಿವಿ ಅಂದರೆ ಒಂದು ಸ್ವಲ್ಪ ಮಳೆಗಾಲಕ್ಕೆ ಶೀತ ಅನಿಸ್ತಾ, ಅಡಿಕೆಗೆ ಶೀತ ಆಗಲ್ಲ, ಪಪ್ಪಾಯಿಗೆ ಒಂದು ಸ್ವಲ್ಪ ಶೀತಾಂಶ ಅದು ಜಾಸ್ತಿ ಆಗತ್ತಂತೇಳಿ ಸರ್ಕಾರಿ ಗೊಬ್ಬರ ಬೆಳೆಸಿದ್ವಿ. ಈಗ ಏನಾದರೂ ಪಪ್ಪಾಯಿಗೆ ಈ ವರ್ಷ ಮಳೆ ಜಾಸ್ತಿ ಆಗಿರೋದ್ರಿಂದ ಅಂದರೆ ಯಾವ ಹಂತದಲ್ಲಿ ರೋಗ ಬಂತು? ಒಂದು 5 ತಿಂಗಳ ಹಂತದಲ್ಲಿ ಮಳೆ ಹೆಚ್ಚೆಚ್ಚವಾಗಿ ಮಳೆ ಆತಲ್ಲ ಆ ಹಂತದಲ್ಲಿ ಒಂದು ಸ್ವಲ್ಪ ರೋಗ ಬಂತು. ಈಗ ಪಪ್ಪಾಯಿ ಹಾಕಿದ್ರಲ್ಲ ಆ ಕೃಷಿ ಜಮೀನು ಯಾವ ಮಣ್ಣಿಂದ ಕೂಡಿದೆ? ಅದು ಸ್ವಲ್ಪ ಕೆಂಪು ಜಜ್ಜನಿಂದ ಕೂಡಿದೆ. ಈಗೆಲ್ಲ ಕಾಯಿ ಬಿಟ್ಟಾಗ ರೋಗ ಬಂತ, ಏನು ಹೂವು ಬಿಟ್ಟಾಗ ರೋಗ ಬಂತ ಪಪ್ಪಾಯಿ ಗಿಡಕ್ಕೆ? ಮೊದಲು ಕಾಯಿ ಬಿಡೋಕ್ಕೆ ಮುಂಚೆ ರೋಗ ಬಂದಿತ್ತು, ಆಗಿದ್ದು ಅದು ಕ್ಲಿಯರ್ ಆಗಿತ್ತು, ಮತ್ತೆ ಕಾಯಿ ಬಿಟ್ಮ್ಯಾಗ ಮತ್ತೆ ರೋಗ ಬಂತ. ಅದು ಅಂದ್ರೆ ಔಷಧಿ ಸಿಂಪಡಣೆ ಮಾಡಿದ್ರೆ? ಮಾಡಿ ಔಷಧಿ ಸಿಂಪಡಣೆ ಮಾಡಿ. ಈಗ ಯಾವ ಔಷಧಿ ಸಿಂಪಡಣೆ ಮಾಡ್ಬೇಕು ಇದನ್ನೆಲ್ಲ ಎಲ್ಲಿಂದ ತಿಳ್ಕೊಂಡ್ರೆ ನೀವು? ಇಲ್ಲಿ ನಮ್ಮೂರ ಪ್ರದೀಪ್ ಅಂತ ಅದಾರೆ, ಅವ್ರು ಹೇಳಿದ್ರು. ಹಂಗಾಗಿ ಅವ್ರು ಬೆಳೆದಿದ್ರು, ಅವರು ಜೊತೆಗೆ ಹಾಕಿದ್ವಿ, ಸ್ವಲ್ಪ ಅನುಭವ ಜಾಸ್ತಿ ಐತೆ, ಅವ್ರು ಹೇಳಿದ ಔಷಧಿ ನಾವು ಯೂಸ್ ಮಾಡಿದ್ವಿ. ಅವಾಗ ಒಂದು ಸ್ವಲ್ಪ ಮೀಟ್ರಿ ಕಂಟ್ರೋಲ್ ಬಂತು. ಕಂಟ್ರೋಲ್ ಬಂತು. ಈಗ ನಾಟಿ ಮಾಡಿ ಪಪ್ಪಾಯಿ ಗಿಡ ಎಷ್ಟು ತಿಂಗಳಿಗೆ ಅದು ಹಣ್ಣು ಕಟಾವಿಗೆ ಬರುತ್ತೆ? 8 ತಿಂಗಳು ಬರುತ್ತೆ. ಈಗೆಲ್ಲ ಬಂದಿದೆ ಅಂದ್ರೆ ಕಟಾವು ಮಾಡಿ ಮಾರಾಟ ಮಾಡಲ್ಲ ನೀವು? ನಮ್ಮ ಜೊತೆಗೆ ಹಾಕಿರೋದು ಮಾಡಿದ್ದಾರೆ. ನಮ್ದು ಒಂದು ಸ್ವಲ್ಪ ಮೊದಲು ಹೂವೆಲ್ಲ ಡ್ರಾಪ್ ಆಗಿತ್ತು, ಈಗ ನಾಳೆ ನಡೆದ ಕಟ್ ಮಾಡ್ಬೇಕು. ಒಂದು 1 ಟನ್ ಸಿಗ್ಬೋದೇನಲ್ಲ, ಕಮ್ಮಿ ಸಿಗ್ಬೋದು. ಈಗ ಒಂದು ಕೆಜಿಗೆ ಏನು ರೇಟ್ ಇದೆ ಇದನ್ನೆಲ್ಲ ತಿಳ್ಕೊಂಡಿದ್ರೆ ನೀವು? ಈ ಮೊನ್ನೆ ಒಂದಿಬ್ರು ಬಂದ್ರು, ಒಂದು ಚುಕ್ಕಿ ಇಲ್ದಂಗೆ ಆದ್ರೆ 10-12 ಅರಿತೀವಿ, ಚುಕ್ಕಿ ಇರೋವಾದ್ರೆ 4-5 ರೂಪಾಯಿ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾಯಿ ಮೊದಲು ರೋಗ ಬಿದ್ದರೂ ಅಂತ ಕಾಯಿಗೆ ಚುಕ್ಕಿ ಐತೆ. ಅಂದರೆ ನಿಮಗೆ 4-5 ರೂಪಾಯಿ ಸಿಕ್ಕರೆ ನಿಮಗೆ ಲಾಭದಾಯಕ ಆಗುತ್ತಾ ಈ ಒಂದು ಪಪ್ಪಾಯಿ ಬೆಳೆ? ಇಲ್ಲ, ಈ ಖರ್ಚಿನ ಪಪ್ಪಾಯಿ 4-5 ರೂಪಾಯಿ ಸಿಕ್ಕರೆ ಲಾಭದಾಯಕ ಬೆಳೆ ಏನು ಅನಿಸಲ್ಲ. ಒಂದು ಕನಿಷ್ಠ ಅಂದರೆ ಒಂದು 10-11 ರೂಪಾಯಿ ಸಿಗ್ಬೇಕು, ಹಂಗಾದ್ರೆ ಲಾಭದಾಯಕ ಬೆಳೆ ಆಗುತ್ತೆ. ಅದು ಎಷ್ಟು ಸಸಿ ನಾಟಿ ಮಾಡಿರೋದು ನೀವು ಒಟ್ಟು? 950 ಸಸಿ ನಾಟಿ ಮಾಡಿ ಪಪ್ಪಾಯಿ. ನಾವು 950 ಸಸಿ ನಾಟಿ ಮಾಡಿದ್ರಲ್ಲ ಪಪ್ಪಾಯಿ ಗಿಡನ, ಎಷ್ಟು ನಿಮಗೆ ಖರ್ಚು ಬಂತು ಅದರಲ್ಲಿ? 950 ಗಿಡಕ್ಕೆ ಒಂದು 2 ಲಕ್ಷ ಖರ್ಚು ಅಂತ ಬರುತ್ತೆ. ಹಂಗೆ ಹಾಕಿದ್ದಿಂದ ಹಿಡಿದು ಬೆಳೆಯೋ ಇಲ್ಲೋವರೆಗೂ ಒಟ್ಟು ಒಂದು 2 ಲಕ್ಷ ಖರ್ಚು ಬಂದಂತೆ. ಮತ್ತು ಈಗ ಅಷ್ಟು ಆದಾಯ ಕಾಣಕ್ಕಾಗಲ್ವ ಅದರಲ್ಲಿ? ಇಲ್ಲ, ಒಂದು 15 ರೂಪಾಯಿ ಸಿಕ್ಕರೆ ಕಾಣ್ಬೋದು. ಅಲ್ಲ, ಈಗ 4-5 ರೂಪಾಯಿ ರೇಟು ಅಂತ? ಇಲ್ಲ ಇಲ್ಲ ಇಲ್ಲ, ಆ 2 ಲಕ್ಷ ರೂಪಾಯಿ ಅದ್ರಾಗ ಬಂಡವಾಳ ತೆಗಿಯೋದು ಭಾರಿ ವಜೆ. ಏನು ಅನಿಸುತ್ತೆ ನಿಮಗೆ ಈಗ ಪಪ್ಪಾಯಿ ಲಾಸ್ ಆಗೋಂಥ ಸಂದರ್ಭ ಐತಲ್ಲ? ಹಿಂಗೆ ರೇಟ್ ಹಿಂಗೆ ಇರತ್ತೆ ಅಂತ ಹೇಳಾಗಲ್ಲ, ರೇಟ್ ವೇರಿಯೇಷನ್ ಆಗುತ್ತೆ. ಮುಂದೆ ಸಿಗಬೋದು, ಇನ್ನು ಟೈಮ್ ಐತೆ, ಇನ್ನು ಕಾಯಿ ಐತೆ ಜಮೀನಾಗೆ. ರೇಟ್ ಸಿಕ್ಕರೆ ದುಡ್ಡಾಗುತ್ತೆ, ದುಡ್ಡಾಗಲ್ಲಪ್ಪ ಅಂದ್ರೆ ಏನು ಮಾಡೋಕೆ, ಅಡಿಕೆ ಐತೆ ಅದನ್ನೇ ಚೆನ್ನಾಗಿ ಹಾಕತ್ತೆ ಅಂದ್ಕೊಂಡು ಸುಮ್ಮನೆ ಇರಬೇಕು. ಒಟ್ಟಾರೆ ಶಿವಣ್ಣವರೇ, ಈ ಅಡಿಕೆ ಮತ್ತು ಪಪ್ಪಾಯಿ ಬೆಳೆ ನಿಮಗೆ ಒಳ್ಳೆಯ ಒಂದು ನೆಮ್ಮದಿ ತಂದುಕೊಟ್ಟಿದೆಯಾ? ಮಳೆಗಾಲ ಆದರೆ ನೆಮ್ಮದಿ ಇದ್ದಂಗೆ, ಮಳೆಗಾಲ ಇಲ್ಲಪ್ಪ ಅಂದರೆ ತೋಟನೂ ಬೇಡ, ಯಾವುದು ಬೇಡ ಅನಿಸುತ್ತೆ. ಮಳೆಗಾಲ ಆದಪ್ಪ ಅಂದರೆ ತೋಟಕ್ಕಿಂತ ನೆಮ್ಮದಿ ಜೀವನ ಯಾವುದೂ ಇಲ್ಲ. ಒಟ್ಟಾರೆ ಈಗ ಪಪ್ಪಾಯಿ ನಿಮಗೆ ಲಾಸ್ ಆಗೋಂಥ ಸಂದರ್ಭ ಇದ್ರೂ ಈ ವರ್ಷದ ಮಟ್ಟಿಗೆ ನಿಮಗೆ ಮನಸ್ಸಿನವಾಗಲ್ಲ, ಒಳ್ಳೆ ನೀರಿದೆ ಇವತ್ತಲ್ಲ ನಾಳೆ ಬೆಳಕಬೋದು ಅಂತ ಒಂದು ನಿರೀಕ್ಷೆ ಇದೆಯಲ್ವಾ? ಹೌದು, ಈ ವರ್ಷ ಪಪ್ಪಾಯಿ ಲಾಸ್ ಆಗೈತೆ ಅಂತ ಬೇಜಾರಾಗಿ ಮಾತಿಲ್ಲ, ಯಾಕಂದ್ರೆ ಮಳೆಗಾಲ ಆಗೈತೆ, ಈ ಬೆಳೆ ಇನ್ನೊಂದು ಬೆಳೆ ಬೆಳಿಬೋದು, ನೀರು ಹೊಡಿತ ಜಮೀನಿಗೆ ಸಾಕಷ್ಟು ನೀರು ಅದಾವೆ. ಹಂಗಾಗಿ ಒಳಗೆ ಅಡಿಕೆ ಬೇರೆ ಐತಲ್ಲ, ಹಂಗಾಗಿ ಲಾಸ್ ಅನ್ನೋ ಅನಿಸಲ್ಲ. ಈಗ ಪಪ್ಪಾಯಿ ಅಂತಂದ್ರೆ ಇನ್ನೂ 8 ವರ್ಷದವರೆಗೆ ಬಿಡ್ಕೋಬೋದು ಅಂತ ಹೇಳ್ತೀರ? 1 ವರ್ಷ ಬಿಟ್ಕೊಂಡು 1 ವರ್ಷ ಅದರಲ್ಲಿ ಪಪ್ಪಾಯಿ ಬೆಳೆದು ಮತ್ತೆ ಬೇರೆ ಬೆಳೆ ಇಡ್ಬೋದಲ್ವಾ? ಅಷ್ಟೈತಿಗೆ ಇನ್ನೊಂದು 2 ವರ್ಷ ಅಡಿಕೆದೊಳಗೆ ಏನು ಬೆಳ್ಕೊಬೋದು. ಶಿವಣ್ಣವರೇ, ಇಲ್ಲೇ ತನಕ ತಮ್ಮ ಒಂದು ಕೃಷಿಯಲ್ಲಿ ಅಡಿಕೆ ಮತ್ತು ಪಪ್ಪಾಯಿ ಬೆಳೆಯನ್ನು ಯಾವ ರೀತಿ ಬೆಳೀತಾ ಇದ್ದೀರಾ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೂ ಅಡಿಕೆ ಹಾಗೂ ಪಪ್ಪಾಯಿ ಕೃಷಿ ಅನುಭವಗಳ ಕುರಿತು ಚಿತ್ರದುರ್ಗ ತಾಲೂಕಿನ ನೆಲ್ಲಿಕಟ್ಟೆ ಗ್ರಾಮದ ಕೃಷಿಕ ಶಿವಣ್ಣ ಹೆಚ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಯುಎಂ ಮರುಳಸಿದ್ದೇಶ್. ಈಗ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ. ಮೊದಲಿಗೆ ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಜ್ಜೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2043 ರೂಪಾಯಿ, ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 4,666 ರೂಪಾಯಿ, ಗರಿಷ್ಠ 4,722 ರೂಪಾಯಿ. ಹರಳು ಬೀಜ ಕ್ಯಾಸ್ಟ್ರೋಲ್ ಸೀಡ್ ಕ್ವಿಂಟಾಲ್ಗೆ ಕನಿಷ್ಠ 6,369 ರೂಪಾಯಿ, ಗರಿಷ್ಠ 6,539 ರೂಪಾಯಿ. ಹುರುಳಿಕಾಳು ಓಲ್ ಕ್ವಿಂಟಾಲ್ಗೆ ಕನಿಷ್ಠ 3,811 ರೂಪಾಯಿ, ಗರಿಷ್ಠ 4,311 ರೂಪಾಯಿ. ಮೆಕ್ಕೆಜೋಳ ಹೈಬ್ರಿಡ್ ಜೋಳ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,679 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 2,471 ರೂಪಾಯಿ. ತೊಗರಿ ಸರಾಸರಿ ಕ್ಷಮಿಸಿ, ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 1,969 ರೂಪಾಯಿ, ಗರಿಷ್ಠ 3,329 ರೂಪಾಯಿ. ದಾವಣಗೆರೆ ಮಾರುಕಟ್ಟೆಯಲ್ಲಿ ಸೇಬು ಕ್ವಿಂಟಾಲ್ಗೆ ಕನಿಷ್ಠ 6,000 ರೂಪಾಯಿ, ಗರಿಷ್ಠ 6,800 ರೂಪಾಯಿ. ಸಪೋಟ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 3,800 ರೂಪಾಯಿ. ಹತ್ತಿ ಕ್ವಿಂಟಾಲ್ಗೆ ಕನಿಷ್ಠ 8,051 ರೂಪಾಯಿ, ಗರಿಷ್ಠ 9,651 ರೂಪಾಯಿ. ದ್ರಾಕ್ಷಿ ಇತರೆ ಕ್ವಿಂಟಾಲ್ಗೆ ಕನಿಷ್ಠ 3,000 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಕರ್ಬೂಜ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ಮೋಸಂಬಿ ಕ್ವಿಂಟಾಲ್ಗೆ ಕನಿಷ್ಠ 3,500 ರೂಪಾಯಿ, ಗರಿಷ್ಠ 4,000 ರೂಪಾಯಿ. ಪಪ್ಪಾಯಿ ಕ್ವಿಂಟಾಲ್ಗೆ ಕನಿಷ್ಠ 1,000 ರೂಪಾಯಿ, ಗರಿಷ್ಠ 2,000 ರೂಪಾಯಿ. ರಾಗಿ ಸ್ಥಳೀಯ ಕನಿಷ್ಠ 1,760 ರೂಪಾಯಿ, ಗರಿಷ್ಠ 1,850 ರೂಪಾಯಿ. ಸೂರ್ಯಕಾಂತಿ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 5,280 ರೂಪಾಯಿ, ಗರಿಷ್ಠ 6,290 ರೂಪಾಯಿ. ಕಲ್ಲಂಗಡಿ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 1,000 ರೂಪಾಯಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ್ ಪುತ್ರ ಲೋಕ ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟು 3,600 ಸಸಿ ಐತೆ. ನರೇಗೆ ಇಲ್ಲದಿದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು, ಏನು ಬೆಳೆ ಆದರೂ ಮಾಡ್ಬೋದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬಳ್ಳಾರಿ ಕೃಷಿ ಉತ್ಪನ್ನ ಮಾರುಕಟ್ಟೆ. ಅಲಸಂದೆ ಕಾಳು ಕ್ವಿಂಟಾಲ್ಗೆ ಕನಿಷ್ಠ 4,169 ರೂಪಾಯಿ, ಗರಿಷ್ಠ 6,056 ರೂಪಾಯಿ. ಸಜ್ಜೆ ಕ್ವಿಂಟಾಲ್ಗೆ ಕನಿಷ್ಠ 1,792 ರೂಪಾಯಿ, ಗರಿಷ್ಠ 2,438 ರೂಪಾಯಿ. ಕಡಲೆಕಾಳು ಆವರೇಜ್ ಕ್ವಿಂಟಾಲ್ಗೆ ಕನಿಷ್ಠ 7,777 ರೂಪಾಯಿ, ಗರಿಷ್ಠ 5,566 ರೂಪಾಯಿ. ಉದ್ದಿನಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,851 ರೂಪಾಯಿ, ಗರಿಷ್ಠ 6,300 ರೂಪಾಯಿ. ಹೆಸರು ಕಾಳು ಕ್ವಿಂಟಾಲ್ಗೆ ಕನಿಷ್ಠ 5,800 ರೂಪಾಯಿ, ಗರಿಷ್ಠ 6,530 ರೂಪಾಯಿ. ಹುರುಳಿ ಕಾಳು ಓಲ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 4,951 ರೂಪಾಯಿ. ಮೆಕ್ಕೆಜೋಳ ಸ್ಥಳೀಯ ಕ್ವಿಂಟಾಲ್ಗೆ ಕನಿಷ್ಠ 1,806 ರೂಪಾಯಿ, ಗರಿಷ್ಠ 2,232 ರೂಪಾಯಿ. ನವಣೆ ಹೈಬ್ರಿಡ್ ಕ್ವಿಂಟಾಲ್ಗೆ 1,369 ರೂಪಾಯಿ, ಗರಿಷ್ಠ 3,021 ರೂಪಾಯಿ. ಕುಸುಬೆ ಸಾಫ್ಟ್ ಫ್ಲವರ್ ಕ್ವಿಂಟಾಲ್ಗೆ ಕನಿಷ್ಠ ಮತ್ತು ಗರಿಷ್ಠ 5,569 ರೂಪಾಯಿ. ತೊಗರಿ ಕ್ವಿಂಟಾಲ್ಗೆ ಕನಿಷ್ಠ 2,330 ರೂಪಾಯಿ, ಗರಿಷ್ಠ 6,029 ರೂಪಾಯಿ. ಗೋಧಿ ಸೋನ ಕ್ವಿಂಟಾಲ್ಗೆ ಕನಿಷ್ಠ 1,629 ರೂಪಾಯಿ, ಗರಿಷ್ಠ 6,729 ರೂಪಾಯಿ. ಹರಿಹರ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ 1,000 ಕನಿಷ್ಠ ಮತ್ತು ಗರಿಷ್ಠ 10,000 ರೂಪಾಯಿ. ಇದುವರೆಗೂ ಹರಿಹರ, ಬಳ್ಳಾರಿ, ದಾವಣಗೆರೆ ಮತ್ತು ಕೊಟ್ಟೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಇಂದಿನ ಪೇಟೆ ಧಾರಣೆ ಕೇಳಿದಿರಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ, ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242, 8700014242. ಈಗ ರೈತರಿಗೆ ಸಲಹೆ. ನಮ್ಮ ರೈತ ಬಾಂಧವರು ಬೇವಿನ ಬೀಜದ ಕಷಾಯವನ್ನು ತಯಾರಿಸಿ ಸಿಂಪಡಣೆ ಮಾಡುವುದರಿಂದ ಅನೇಕ ರೀತಿಯ ಕೀಟಗಳನ್ನು ಹತೋಟಿ ಮಾಡ್ಬೋದು. ಬೆಳೆಗಳಿಗೆ ಬಾಧಿಸುವಂತಹ ಕಂಬಳಿ ಹುಳು, ಕೊಂಡ್ಲಿ ಹುಳು, ರೇಷ್ಮೆ ಜಾತಿಗೆ ಸೇರಿದಂಥ ಮತ್ತು ನೊಣದ ಜಾತಿಗೆ ಸೇರಿದ ಹುಳುಗಳ ಹತೋಟಿಗೆ 5% ಬೇವಿನ ಬೀಜದ ಕಷಾಯವನ್ನು ಶಿಫಾರಸು ಮಾಡಲಾಗಿದೆ. ಚೆನ್ನಾಗಿ ಒಣಗಿಸಿದ ಬೀಜಗಳನ್ನು ಒರಟು ಸಿಮೆಂಟ್ ಅಥವಾ ಬಂಡೆಯ ಮೇಲೆ ಹಾಕಿ ಒಂದು ಮರದ ಹಲಗೆಯಿಂದ ಉಜ್ಜಿ ಬೀಜ ಮತ್ತು ಪಪ್ಪುಗಳನ್ನು ಬೇರ್ಪಡಿಸಬೇಕು. ನಂತರ ಮೊರದಿಂದ ಕೇರಿ ಸಿಪ್ಪೆಗಳನ್ನು ಹೊರತೆಗೆದು ಪಪ್ಪುಗಳನ್ನು ಚೆನ್ನಾಗಿ ಕುಟ್ಟಿ ಅಥವಾ ಅರೆದು ನುಣ್ಣಗೆ ಪುಡಿ ಮಾಡಿಟ್ಕೊಳ್ಬೇಕು. ನಂತರ ಪ್ರತಿ ಕಿಲೋಗ್ರಾಂ ಪುಡಿಗೆ 5 ಲೀಟರ್ ಒಳ್ಳೆಯ ನೀರಿನೊಂದಿಗೆ ಕಲಸಿ ಒಂದು ರಾತ್ರಿಯ ಕಾಲ ಅಥವಾ 12 ಗಂಟೆಗಳ ಕಾಲ ನೆನೆಸಬೇಕು. 3ನೇ ದಿನ ಕೀಟನಾಶಕದ ಅಂಶಗಳು, ವಿಷಕಾರಕಗಳು ನೀರಿನಲ್ಲಿ ತೆಗೆದುಕೊಂಡು ಒಂದು ಬಿಳಿ ಹಾಲಿನಂಥ ಕಷಾಯವನ್ನು ತಯಾರಿಸಿಕೊಳ್ಬೇಕು. ಇದನ್ನು 2 ಪದರದ ತೆಳುವಾದ ಬಟ್ಟೆಯ ಮೂಲಕ ಸೋಸಿಕೊಳ್ಬೇಕು. ಉಳಿದ ಗಸಿಯನ್ನು 1-2 ಬಾರಿ ಹೆಚ್ಚಿನ ನೀರಿನಲ್ಲಿ ಕಲಸಿ ಶೋಧಿಸಿಟ್ಕೊಳ್ಬೇಕು. ಈ ರೀತಿ ಸೋಸಿಕೊಂಡಂತಹ ದ್ರಾವಣವನ್ನು ಇನ್ನಷ್ಟು ನೀರು ಬೆರೆಸಿ 1 ಕಿಲೋಗ್ರಾಂ ಪುಡಿಗೆ 20 ಲೀಟರ್ ಪ್ರಮಾಣಕ್ಕೆ ತಂದರೆ 5%ರ ಕಷಾಯ ತಯಾರಾಗುತ್ತೆ. ನಂತರ ಪ್ರತಿ ಲೀಟರ್ ಕಷಾಯಕ್ಕೆ 1 ಮಿಲಿಲೀಟರ್ನಂತೆ ಒಟ್ಟು 20 ಮಿಲಿಲೀಟರ್ ಮಾರ್ಜಕರಹಿತ ಸೊಪ್ಪಿನ ದ್ರಾವಕವನ್ನು ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ಕಲಸಿಕೊಳ್ಬೇಕು. ಈ ಕಷಾಯವನ್ನು ತಯಾರು ಮಾಡಿದ 24 ಗಂಟೆಯ ಅವಧಿಯೊಳಗೆ ಬಳಸಿಕೊಳ್ಬೇಕು. ಒಂದು ಪಕ್ಷ ತಡವಾದಲ್ಲಿ ಕಷಾಯದಲ್ಲಿನ ಕೀಟನಾಶಕದ ಔಷಧಿಯ ಗುಣಮಟ್ಟವೂ ಸಹ ಕಡಿಮೆಯಾಗುತ್ತೆ. ಉತ್ತಮ ಬೇವಿನ ಬೀಜದ ಕಷಾಯವನ್ನು ಯಾವ ರೀತಿ ತಯಾರಿಸಬೇಕಪ್ಪ ಅಂದರೆ ಶೇಖರಿಸಿದ 1 ವರ್ಷದ ಅವಧಿಯೊಳಗಿನ ಬೀಜಗಳನ್ನು ಮಾತ್ರ ಉಪಯೋಗಿಸಬೇಕು. ಬೀಜಗಳನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬೇರೆ ಬೇರೆ ಮರಗಳಿಂದ ಸಂಗ್ರಹಿಸಬೇಕು. ಸಂಗ್ರಹಿಸಿದ ಬೀಜಗಳನ್ನು ಕನಿಷ್ಠ 3 ವಾರಗಳ ಕಾಲ ನೆರಳಿನಲ್ಲಿ ಒಣಗಿಸಬೇಕು. ಉಪಯೋಗಿಸುವಂತಹ ಸಮಯದಲ್ಲಿ ಬೀಜಗಳು ಶಿಲೀಂದ್ರ ಮುಕ್ತವಾಗಿರುವುದನ್ನು ಖಾತ್ರಿ ಮಾಡಿಕೊಳ್ಬೇಕು. ಸಿಂಪರಣಾ ಯಂತ್ರದ ನಾಜಲ್ ಸಣ್ಣ ಕಣಗಳಿಂದ ಕಟ್ಟಿಕೊಳ್ಳುವುದನ್ನು ತಡೆಯಲು 2-3 ಬಾರಿ ಸೋಸಿಕೊಳ್ಬೇಕು. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲ್ಲೂಕು ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ. ಕಿಸಾನ್ ಕಾಲ್ ಸೆಂಟರ್ 1800-1850-1551 ಅಥವಾ ರೈತ ಸಹಾಯವಾಣಿ ಸಂಖ್ಯೆ 1800-4253553 ಈ ನಂಬರ್ಗೆ ಉಚಿತವಾಗಿ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಬಾಕಿ ಎಲ್ಲವೂ ಆಮೇಲೆ ನನ್ನ ಮಾತು ಕೇಳು ಈಗಲೇ. ನಮಗ್ಯಾವುದೇ ಚಿಂತೆ ಇಲ್ಲ ರೀ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಇದೀಗ ಒಂದು ಜನಪದ ಗೀತೆ. ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ, ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ. ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಹೂವೆ ಮಾತಾಡುತ್ತಾವೆ ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ, ಸ್ವಾಮಿ ಬರುವನ ಗಿರಿಯ ಮ್ಯಾಲೆ ನವಲೆ ಕುಣಿದಾಡುತ್ತಾವೆ. ಸ್ವಾಮಿಯೇ ಬೈ.